ಬ್ರಹ್ಮಯಜ್ಞಂ ದೇವಮೀಢ್ಯಂ ವಿದಿತ್ವಾ ಶಾಂತಿಮತ್ಯಂತಮೇತಿ. ಮೂಲಭೂತವಾಗಿ ಇದು ಒಂದು ಅಗ್ನಿ ಕಾರ್ಯವಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಇದು ಕರ್ಮಜ್ಞಾನ ಸಮುಚ್ಚಯ ಉಪಾಸನ ಎಂದೇ ಅನಿಸಿಕೊಳ್ಳುತ್ತದೆ. ಇದು ಒಂದು ಅಗ್ನಿ ಕಾರ್ಯವಾಗಿದ್ದಂತೆ ಸತ್ಯ, ಆದರೆ ಅನೇಕ ತಿಳುವಳಿಕೆಗಳನ್ನು ಪಡಿಬೇಕಾಗ್ತದೆ ಈ ಅಗ್ನಿ ಕಾರ್ಯವನ್ನು ಮಾಡಬೇಕಾದ್ರೆ. ಹೀಗಾಗಿ ಇಲ್ಲಿ ಜ್ಞಾನ ಮತ್ತು ಕರ್ಮ ಸಮುಚ್ಚಯವು ಕಂಡು ಬರುವುದರಿಂದ ಇದರ ಫಲವೂ ಕೂಡ ಕಲ್ಪಾಂತಿಕ ಫಲವೆಂದೇ ನಿರ್ಧರಿಸಲಾಗುತ್ತದೆ. ಕೂತ್ಕೊಳ್ಳಿ ಪ್ಲೀಸ್. ಲೈಟಿಂಗ್ ಅಪ್ ದಿ ಪ್ರೋಟೋಕಾಲ್ ಆ್ಯಂಡ್ ದೆನ್ ಸಿಟ್ಟಿಂಗ್ ಫಾರ್ ದಿ ಕ್ಲಾಸ್ ಅಟ್ ದ ರೈಟ್ ಟೈಮ್, ಬೋಥ್ ಆರ್ ವೆರಿ ಗುಡ್ ವ್ಯಾಲ್ಯೂಸ್, ಬೋಥ್ ಆರ್ ಇಂಪಾರ್ಟೆಂಟ್. ಬಟ್ ವೆನ್ ಯು ಕಂಪೇರ್ ದೆಮ್, ದೆನ್ ಸಿಟ್ಟಿಂಗ್ ಫಾರ್ ದಿ ಕ್ಲಾಸ್ ಟು ದಿ ರೈಟ್ ಟೈಮ್ ಈಸ್ ಬೆಟರ್ ಈವನ್ ಇಫ್ ಯು ಅವಾಯ್ಡ್ ಲೈಟಿಂಗ್ ದಿ ಲ್ಯಾಂಪ್. ಯು ಅಂಡರ್ಸ್ಟ್ಯಾಂಡ್? ಪ್ರಯಾರಿಟೀಸ್, ವ್ಯಾಲ್ಯೂಸ್ ಹ್ಯಾವ್ ಟು ಬಿ ಸ್ಕೇಲ್ಡ್ ಪ್ರಾಪರ್ಲಿ. ದಿ ವ್ಯಾಲ್ಯೂ ಆಫ್ ಲೈಟಿಂಗ್ ದಿ ಲ್ಯಾಂಪ್, ಯು ಸ್ಕೇಲ್ ಇಟ್ ಹೌ ಮಚ್ ವ್ಯಾಲ್ಯೂ ಇಟ್ ಹ್ಯಾಸ್ ಗಾಟ್. ಸಿಟ್ಟಿಂಗ್ ಫಾರ್ ದ ರೈಟ್ ಮಿನಿಟ್ ಟು ದ ರೈಟ್ ಕ್ಲಾಸ್, ಯು ಸ್ಕೇಲ್ ಇಟ್ ಹೌ ಮಚ್ ವ್ಯಾಲ್ಯೂ ಇಟ್ ಹ್ಯಾಸ್ ಗಾಟ್. ದೆನ್ ಕಂಪೇರ್ ದಿ ಟೂ ವ್ಯಾಲ್ಯೂಸ್. Then decide. You alone can decide. I need not tell you that. I already started the class. You know that. Why you people do like this? You take everything granted. Why? Meditation class granted. Temple granted. Why? You need to see the value. So, Agni Karma, ಇದು ಕರ್ಮಜ್ಞಾನ ಸಮುಚ್ಚಯವೇ ಇದರೊಳಗೆ ಇರುವುದರಿಂದ ಇದನ್ನು ನಾವು ಉಪಾಸನ ಎಂದು ಕೂಡ ಪರಿಗಣಿಸಬಹುದು. ಅಗ್ನಿ ಉಪಾಸನ, ಅಗ್ನಿಕರ್ಮ, ಜ್ಞಾನ, ಇವು ಎರಡರ ಸಮುಚ್ಚಯ ಉಪಾಸನ, ಅಗ್ನಿ ಉಪಾಸನ. ಫಲ ಏನು? ಕಲ್ಪಾಂತಿಕ ಮೋಕ್ಷ. ಪರಿಮಿತಿಗೆ, ಸೀಮಿತಿಗೆ ಒಳಪಟ್ಟಂಥದ್ದು ಫಲ. ಸೊ ಹೀಗಾಗಿ ನಾವಿಲ್ಲಿ ಮತ್ತೆ ಮತ್ತೆ ಅದನ್ನು ಕಾಣ್ತೇವೆ. ನಾವು ವಿಧಿ ಪ್ರತಿಷೇಧಗಳನ್ನು ಮಾಡು ಮಾಡಬಾರ್ದು ಅನ್ನೋಂತಹ ಮಾರ್ಗಗಳನ್ನು ಮತ್ತೆ ಮತ್ತೆ ನಾವು ಕಾಣ್ತಾ ಇರ್ತೇವೆ ಇಲ್ಲಿ. ಆಮೇಲೆ ದೇವತಾ ಭಾವಗಳನ್ನು, ಬ್ರಹ್ಮಯಜ್ಞಂ ದೇವಂ ಈಢ್ಯಂ, ಅವರನ್ನು ಗೌರವಿಸಬೇಕು, ಎಲ್ಲ ದೇವತೆಗಳನ್ನು ಆರಾಧಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು. ಏತಂ ವಿಧಿತ್ವ, ಯಾರು ಈ ಪ್ರಕಾರವಾಗಿ ತಿಳಿದಿರುತ್ತಾರೋ ಅವರು ನಿಚಾಯೇಮ. ಅದ ಶಬ್ದ ನಿಚಾಯ್ಯ, ಭಾಷ್ಯ ನಿನ್ನೆ ತಗೊಂಡಿದ್ದೇನೆ. ದೃಷ್ಟ್ವಾಚ ಆತ್ಮಭಾವೇನ ಇಮಾಂ ದೇವತಾಂ ಆತ್ಮಭಾವೇನ ದೃಷ್ಟ್ವಾ, ಆ ದೇವತೆಯನ್ನು ತಾನೇ ಎಂದು ಕಾಣುತ್ತಾನೆ. ಆತ್ಮಭಾವೇನ ಆ ದೇವತೆಯನ್ನು ತಾನೇ ಎಂದು ಕಾಣುತ್ತಾನೆ. ಸ್ವಬುದ್ಧಿ ಪ್ರತ್ಯಕ್ಷಾಂ, ಸ್ವಬುದ್ಧಿ ಪ್ರತ್ಯಕ್ಷಾಂ, ಅವರವರ ಅಂತಃಕರಣದಲ್ಲಿ. ಮತ್ತು ಪ್ರತ್ಯಕ್ಷ ಶಬ್ದವನ್ನು ಮತ್ತು ಪ್ರತ್ಯಕ್ಷ ಸ್ವ ಅವರವರ ಅಂತಃಕರಣದಲ್ಲಿ ಪ್ರತ್ಯಕ್ಷವಾಗುತ್ತಾನೆ, ಹೀಗೆಲ್ಲ ಇಂಟರ್ಪ್ರಿಟೇಷನ್ ಕೊಡಬಾರ್ದು. ಅವು ಮಿಸ್ಲೀಡಿಂಗ್ ಇಂಟರ್ಪ್ರಿಟೇಷನ್ಸ್ಗಳು. ಸೊ ಸ್ವಬುದ್ಧಿ ಪ್ರತ್ಯಕ್ಷ ಅಂದ್ರೇನು, ಅವರವರ ಅಂತಃಕರಣದಲ್ಲಿ, ಅವರವರ ಅಂತಃಕರಣದಲ್ಲಿ ಆ ದೇವತೆಯನ್ನು ಅವನು ಕಾಣುತ್ತಾನೆ. ಏನು ಫಲ? ಶಾಂತಿಂ ಉಪರತಿಂ ಉಪರತಿಂ ಅತ್ಯಂತಂ ಇತಿ ಅತಿಶಯೇನ ಇತಿ ಆತ್ಮಭಾವೇನ. ದಟ್ ದೇವತಾ ಈಸ್ ಮೀ ಅಂತ ಅವನು ಭಾವಿಸ್ತಾನೆ. ದೃಷ್ಟ್ವಾಚ ಆತ್ಮಭಾವೇನ ಇಮಾಂ ಸ್ವಬುದ್ಧಿ ಪ್ರತ್ಯಕ್ಷ, ಅವರವರ ಅಂತಃಕರಣದಲ್ಲಿ. ಫಲ ಏನು? ಶಾಂತಿಂ, ಅತ್ಯಂತಿಕ ಶಾಂತಿಯನ್ನು ಹೊಂದುತ್ತಾನೆ. ಅತಿಶಯೇನ ಅತ್ಯಂತ ಹೆಚ್ಚಿನ ಶಾಂತಿಯನ್ನು ಹೊಂದುತ್ತಾನೆ. ಅದು ಕೊನೆಯ ವಾಕ್ಯ ನೋಡ್ರಿ, ವೈರಾಜ್ಯಂ ಪದಂ ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನೇನ ಪ್ರಾಪ್ನೋತಿ ಇತ್ಯರ್ಥ. ಜ್ಞಾನ ಕರ್ಮ ಪದ ಅವರೇ ಕ್ಲೀನಾಗಿ ಹೇಳಿಬಿಟ್ಟಿದ್ದಾರೆ. ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನ ಪ್ರಾಪ್ನೋತಿ ಇತ್ಯರ್ಥ. ಇದಾನೀ ಅಗ್ನಿವಿಜ್ಞಾನ ಚಯನ ಫಲಂ ಉಪಸಂಹರತಿ ಪ್ರಕರಣ ಚ. ಇವಾಗ ಇದಾನೀ, ಇವಾಗ ಅಗ್ನಿರ್ವಿಜ್ಞಾನ, ಈ ಜ್ಞಾನಕರ್ಮ ಸಮುಚ್ಚಯದಿಂದ ಕೂಡಿದಂತಹ ಯಾವ ಅಗ್ನಿ ಕಾರ್ಯ ಇದೆಯೋ, ನಾಚಿಕೇತಾಗ್ನಿ ಎಂದು ಪ್ರಸಿದ್ಧವಾಗಿದೆಯೋ, ಈ ನಾಚಿಕೇಯರಾಜ್ಞಿ ಅನ್ನುವಂಥ ಕರ್ಮದ ಫಲಂ ಉಪಸಂಹರತಿ, ಅದರಿಂದ ಆಗುವಂತಹ ಜ್ಞಾನ ಚಯನ ಫಲಂ, ಆ ಅಗ್ನಿವಿಜ್ಞಾನ ಚಯನ ಫಲಂ. ಈ ಅಗ್ನಿವಿಜ್ಞಾನ ಅನ್ನುವುದರ ಕರ್ಮದ ಚಯನ ಅಂದರೆ ಕರ್ಮ, ಚಯನ ಫಲಂ, ಅದರ ಫಲವನ್ನು ಉಪಸಂಹಾರ ಮಾಡುತ್ತಾರೆ, ಆ ವಿಷಯವನ್ನು ಮುಕ್ತಾಯ ಮಾಡುತ್ತಾರೆ. ಜೊತೆಗೆ ಪ್ರಕರಣಂಚ, ಈ ಪ್ರಕರಣವು ಕೂಡ ಮುಕ್ತಾಯವಾಗ್ತದೆ. ತ್ರಿನಾಚಿಕೇತಸ್ತ್ರಯಮೇತದ್ವಿದಿತ್ವಾಂ ವಿದ್ವಾಗುಂ ಚಿನುತೇ ನಾಚಿಕೇತಂ ಸ ಮೃತ್ಯುಪಾಶಾನ್ ಪುರತ ಪ್ರಣೋದ್ಯ ಶೋಕಾತಿ ಗೋ ಮೋದತೆ ಸ್ವರ್ಗಲೋಕೆ ತ್ರಿನಾಚಿಕೇತಸ್ತ್ರಯಮೇತದ್ವಿದಿತ್ವಾ ವಿದ್ವಾಗುಂ ಚಿನುತೇ ನಾಚಿಕೇತಂ ಸಮೃತ್ಯುಪಾಶಾತ್ ಪುರತ ಪ್ರಣೋದ್ಯ ಶೋಕಾತಿ ಗೋ ಮೋದತೆ ಸ್ವರ್ಗಲೋಕೆ. ತ್ರಿನಾಚಿಕೇತ, ಈ ನಾಚಿಕೇತಾಗ್ನಿಯನ್ನು ಮೂರು ಸಲ ಮಾಡಬೇಕು. ತ್ರಿನಾಚಿಕೇತ ಜೊತೆಗೆ ಏತತ್ರಯಂ ವಿದಿತ್ವ, ಅದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಒಬ್ಬರು ಮಾಡ್ತಾರೆ ಅಂತಲ್ಲ, ಒಬ್ಬರು ಮಂತ್ರ ಹೇಳ್ತಾರೆ ಅಂತಲ್ಲ, ಒಬ್ಬರು ಹವನ ಮಾಡ್ತಾರೆ ಅಂತಲ್ಲ, ಒಬ್ಬರು ಹವಿಸ್ ಹಾಕ್ತಾರೆ ಅಂತಲ್ಲ. ಬಟ್ ಏನು ಮಾಡಬೇಕು? ತಿಳ್ಕೊಂಡು ಮಾಡಬೇಕು. ಏನು ತಿಳ್ಕೊಂಡು ಮಾಡಬೇಕು? ಹೋಗು ಬರ್ತಾ ಏನು ತಿಳ್ಕೊಂಡು ಮಾಡಬೇಕು? ಎಷ್ಟು ಇಟ್ಟಿಗೆಗಳು ಬೇಕು? ಸುಮ್ಮನೆ ಹೇಳ್ತಾರೆ, ಇಲ್ಲಿ ಮೂರು ಹೇಳ್ತಾರೆ, ಅದ್ರ ಬರೋ ಅಷ್ಟೇ ಇಲ್ಲ, ಇನ್ನೂ ಇದೆ ಅದರೊಳಗೆ. ಎಷ್ಟು ಇಟ್ಟಿಗೆಗಳು ಬೇಕು, ಎಷ್ಟು ಯಾವ ಕ್ವಾಲಿಟಿ ಇಟ್ಟಿಗೆ ಬೇಕು, ಮೊದಲನೇದ್ದು ಯಾವ ಕ್ವಾಲಿಟಿ ಇಟ್ಟಿಗೆ ಬೇಕು, ಮತ್ತು ಎರಡನೇದ್ದು ಎಷ್ಟು ಸಂಖ್ಯಾಗಳು ಬೇಕು, ಮತ್ತು ಅದನ್ನು ಹೇಗೆ ಜೋಡಿಸಿ ಅಗ್ನಿ ಕಾರ್ಯವನ್ನು ಹೇಗೆ ಮಾಡಬೇಕು, ಇದಷ್ಟನ್ನು ವಿಧಿತ್ವ, ಇದಷ್ಟನ್ನು ತಿಳ್ಕೊಂಡಿರ್ಬೇಕು. ಹೌದಾ? ತಿಳ್ಕೊಂಡು ಅಗ್ನಿ ಕಾರ್ಯವನ್ನು ಮಾಡಬೇಕು. ಜ ಸ ವಿಧಿತ್ವ ಯ ಏವಂ ವಿದ್ವಾನ್ ಎನ್ನುವುದನ್ನು ಯಾವನು ಚೆನ್ನಾಗಿ ತಿಳಿದುಕೊಂಡಿರ್ತಾನೋ ಅವನು ಚಿನುತೆ ನಾಚಿಕೇತಂ ತಿಳಿದುಕೊಂಡು ಆ ನಾಚಿಕೇತಾಜ್ಞೆಯನ್ನು ಮೂರು ಸಲ ಯಾವನು ಮಾಡ್ತಾನೋ ಸಹ ಅವನು ಮೃತ್ಯುಪಾಶಾನ್ ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಆ ಮೃತ್ಯುಪಾಶಾತ್ ಮಾಡಬೇಡ್ರಿ ಮೃತ್ಯುಪಾಶಾನ್ ಏನು ಮೃತ್ಯುಪಾಶ ಹಾಂ ಮೃತ್ಯುವಿನ ಪಾಶ ಅವನಿಗೆ ಇಲ್ಲ ಪ್ರಣೋದ್ಯ ಅವನು ಕಳೆದುಕೊಳ್ಳುತ್ತಾನೆ ಯಾವಾಗ ಕಳ್ಕೊಳ್ತಾನೆ ಅಗ್ರತಃ ಮುಂಚಿತವಾಗಿ ಪ್ರಣೋದ್ಯ ಮುಂಚಿತವಾಗಿ ಅಂತಂದ್ರೇನು ದೇಹ ಬಿಡೋಕ್ಕಿಂತ ಮುಂಚಿತವಾಗಿ ಶೋಕಾತಿಗಃ ಮೋದತೆ ಸ್ವರ್ಗಲೋಕೆ ಆನಂತರ ಸ್ವರ್ಗಲೋಕದಲ್ಲಿ ಆನಂದವನ್ನು ಅನುಭವಿಸ್ತಾನೆ ಯಾರು ಈ ನಾಚಿಕೇತಾಗ್ನಿಯನ್ನು ತಿಳ್ಕೊಂಡು ಮೂರು ಸಲ ಯಾವನು ಮಾಡ್ತಾನೆ ಅವನು ಮೃತ್ಯುಪಾಶವನ್ನು ಕಳೆದುಕೊಳ್ಳುತ್ತಾನೆ ಮೃತ್ಯುಪಾಶ ಅಂದ್ರೇನು ಅಧರ್ಮ ಅಜ್ಞಾನ ರಾಗ ದ್ವೇಷಾದಿ ಲಕ್ಷಣ ಮೃತ್ಯುಪಾಶ ಅಂದರೆ ಅಧರ್ಮ ಅಜ್ಞಾನ ರಾಗದ್ವೇಷಾದಿ ಲಕ್ಷಣ ಇವು ಮೃತ್ಯುಪಾಶಗಳು ಅನಿಸ್ಕೊಳ್ತವೆ ಭಾಷ್ಯ ನೋಡ್ಕೊಳ್ಳಿ ತ್ರಿನಾಚಿಕೇತಃ ತ್ರಯಂ ಯಥೋಕ್ತಂ ಯಾ ಇಷ್ಟಕಾ ಯಾವತೀರ್ವಾ ಯಥಾವೀತಿ ಏತತ್ ವಿದಿತ್ವಾ ಅವಗತ್ಯ ಯಹ ಚೈವಂ ಆತ್ಮರೂಪೇಣ ಅಗ್ನಿಂ ವಿದ್ವಾನ್ ಚಿನುತಿ ನಿರ್ವರ್ತಯತಿ ನಾಚಿಕೇತಂ ಅಗ್ನಿಂ ಕ್ರತುಂ ಸಹ ಮೃತ್ಯುಪಾಶಾನ್ ಧರ್ಮ ಅಜ್ಞಾನ ರಾಗದ್ವೇಷಾದಿ ಲಕ್ಷಣಾನ್ ಪುರತಃ ಅಗ್ರತಃ ಪೂರ್ವಮೇವ ಶರೀರಪಾತಾತ್ ಇತ್ಯರ್ಥಃ ಪ್ರಣೋದ್ಯ ಅಪಹಾಯ ಶೋಕಾತಿಗಃ ಮಾನಸೈಃ ದುಃಖೈಃ ವರ್ಜಿತ ಇತ್ಯೇತತ್ ಮೋದತೆ ಸ್ವರ್ಗಲೋಕೆ ವೈರಾಜೇ ವಿರಾಡ ಆತ್ಮಸ್ವರೂಪ ಪ್ರತಿಪತ್ತಯ ಒಂದೇ ವಾಕ್ಯ ಉದ್ದಕ್ಕೂ ಇದೊಂದು ಎರಡು ಮೂರು ಕಡೆ ಸ್ಪ್ಲಿಟ್ ಮಾಡ್ಕೊಂಬಣ ನಾಚಿಕೇತ ಅಗ್ನಿಂ ಕ್ರತುಂ ಅಲ್ಲಿಗೆ ಒಂದು ವಾಕ್ಯ ಮಾಡಿ ನಾಚಿಕೇತ ಅಗ್ನಿಂ ಕ್ರತುಂ ಸಿಕ್ತಿಲ್ಲ ಅಗ್ನಿಂ ವಿದ್ವಾನ್ ಚಿನುತೆ ನಿರ್ವರ್ತೇತಿ ನಾಚಿಕೇತಂ ಅಗ್ನಿಂ ಕ್ರತುಂ ಅಲ್ಲಿಗೆ ಕಾಮ ಹಾಕ್ಕೊಂಡು ಒಂದು ವಾಕ್ಯ ಮಾಡಿಕೊಳ್ಳಿ ಸಹ ಮೃತ್ಯುಪಾಶಾನ್ ಅಧರ್ಮ ಜ್ಞಾನ ರಾಗದ್ವೇಷಾದಿ ಲಕ್ಷಣಾನ್ ಪುರತಃ ಅಗ್ರತಃ ಪೂರ್ವಮೇವ ಶರೀರಪಾತಾತ್ ಇತ್ಯರ್ಥ ಅಲ್ಲಿ ಕಾಮ ಹಾಕ್ಕೊಂಡು ಕಾಮ ಇರಬೇಕಲ್ಲಿ ಹಾಂ ಗುರು ಅದು ಒಂದು ಮಾಡಿಕೊಡಿ ಪ್ರಣೋದ್ಯ ಅಪಹಾಯ ಶೌಕಾತಿಗೋ ಇದು ಪೂರ್ತಿ ಇನ್ನೊಂದು ಮಾಡಿಕೊಡಿ ಮೂರು ಮಾಡ್ಕೊಂಡ್ಬಿಟ್ಟು ಆಯ್ತಾ ನಿಮಗೆ ಈಸಿಯಾಗ ತ್ರಿನಾಕಿ ಚೇತು ತ್ರಯಂ ಮೂರು ಸಲ ನಾಚಿಕೇತಾಗ್ನಿಯನ್ನು ಯಥೋಕ್ತಂ ಮೇಲೆ ಹೇಳಿದಂತೆ ಏನು ಮೇಲೆ ಹೇಳಿದೆ ನಾವು ಯಾ ಇಷ್ಟಕ ಎಂಥ ಇಟ್ಟಿಗೆಗಳು ಯಾವ ಗುಣಮಟ್ಟದ ಇಟ್ಟಿಗೆಗಳು ಯಾವ ಸೈಜಿನ ಇಟ್ಟಿಗೆಗಳು ಎಂಥ ಇಟ್ಟಿಗೆಗಳು ಯಾವ ಮಣ್ಣಿನಿಂದ ಮಾಡಿದ ಇಟ್ಟಿಗೆಗಳು ಅವನ್ನೆಲ್ಲ ನೀವು ಸೇರಿಸಿ ಸ್ಪೆಸಿಫಿಕೇಷನ್ ಆಫ್ ಎ ಬ್ರಿಕ್ ಆಫ್ ಎ ಸಿಂಗಲ್ ಬ್ರಿಕ್ ಸ್ಪೆಸಿಫಿಕೇಷನ್ ಅದು ಎಷ್ಟು ಉದ್ದಿರಬೇಕು ಎಷ್ಟು ಅಗಲ ಇರಬೇಕು ಎಷ್ಟು ದಪ್ಪ ಇರಬೇಕು ಯಾವ ಇಟ್ಟಿಗೆಯಿಂದ ಮಾಡಬೇಕು, ಎಷ್ಟು ಸುಟ್ಟಿರಬೇಕು. ಇಟ್ಟಿಗೆ ಸುಡ್ತಾರೆ ಅದೇ ಗೊತ್ತದೇ ಇಲ್ಲ. ಹ್ಞೂ, ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಬರೋದಿಲ್ಲ, ಬೆಂಕಿ ಹಚ್ತಾರೆ ಮಾರಾಯ. ಅದಕ್ಕೆ ಕಾವಿರ್ತಾವೆ ಬಿಲ್ಡಿಂಗ್ ಎಲ್ಲ. ಬಿಲ್ಡಿಂಗ್ ಎಲ್ಲ ಯಾಕೆ ಕಾವಿರ್ತಾವೆ ಅಂತಂದರೆ ಅವು ಒಳಗೆ ಹೀಟನ್ನು ಹಿಡ್ಕೊಂಡಿರ್ತದೆ. ಅದು 40 ದಿವಸನೇ ಸುಡ್ತಾರೆ. ಮೊದಲು 3 ತಿಂಗಳು ಸುಡ್ತಿದ್ರು, ಅದು ರೆಡ್ಯೂಸ್ ಆಗಿ 2 ತಿಂಗಳಾಗಿ 40 ದಿವಸಕ್ಕೆ ಬಂದದೀಗ. ಮುಂದೆ ಇನ್ನೊಂದು ಏನಾದರೂ ಹುಡುಕ್ತಾರೆ, 15 ದಿವಸ ಸುಡ್ತಾ ಬಿಡ್ತಾರೆ. ಇಲ್ಲಿ ತಂದು ಕೂಡ ಕರಿಗೆ ಹೋಗ್ಬಿಡ್ತಾರೆ ಮುಗ್ದು. ಸೊ ಯಾವ ಗುಣಮಟ್ಟದಲ್ಲಿ ಸುಡಬೇಕು, ಯಾವ ಗುಣಮಟ್ಟದ ಮಣ್ಣು, ಮಣ್ಣು ಎಂಥದ ನಮ್ಮ ಮಲಗಿದ ಮಣ್ಣದೆಲ್ಲ ಅದು ಎಷ್ಟು ಸುಟ್ಟರು ಒಂದು 2 ಮಳೆ ಕರಿಗೆ ಹೋಗ್ತು. ಇಟ್ಟಿಗೆ ಆಗೋದಿಲ್ಲ ಈ ಮಣ್ಣು, ಬೇರೆ ಬೇರೆ ಗದ್ದೆ ಮಣ್ಣು ಬೇಕು. ಗದ್ದೆ ಗದ್ದೆ ಮಣ್ಣಿಗೆ ಕೆರೆ ಮಣ್ಣು, ಗದ್ದೆ ಮಣ್ಣು ಚೆನ್ನಾಗುತ್ತೆ. ಅದು ಯಾವ ಇಷ್ಟಕ, ಯಾವ ಇಷ್ಟಕ ಅಂದ್ರೇನು, ಯಾವ ಗುಣಮಟ್ಟದ, ಯಾವ ಸೈಜಿನ, ಅದೆಲ್ಲ ಅದು ಬರುತ್ತೆ. ಯಾವ ತೀರ್ವ, ಯಾವ ತೀರ್ವ, ಯಾವ ಇಷ್ಟಕ, ಯಾವ ತೀರ್ವ ಅಂದ್ರೇನು, ಯಾವ ತೀರ್ವ ಅಂತಂದರೆ ಯಾವ ಪ್ರಕಾರವಾಗಿ ಎಷ್ಟು ಸಂಖ್ಯೆಯಲ್ಲಿ ಇಟ್ಟಿಗೆ ಬೇಕು, ಒಂದು ಕುಂಡಕ್ಕೆ ಎಷ್ಟು ಸಂಖ್ಯೆಯ ಇಟ್ಟಿಗೆ ಬೇಕು. ದ್ಯಾಟ್ ಶುಡ್ ಬಿ ವೆರಿ ಕ್ಲಿಯರ್. ಯಾವ ತೀರ್ವ, ಯಥಾವೇತಿ ಏತತ್ ಅನ್ನುವುದನ್ನು ಯಾವನು ಚೆನ್ನಾಗಿ ಗುರುತಿಸಿದ್ದಾನೋ. ಏನು ಯಥಾವೇತಿ, ಈ ಅಗ್ನಿ ಕಾರ್ಯವನ್ನು ಹೇಗೆ ಮಾಡಬೇಕು, ಯಾವ ಕ್ವಾಲಿಟಿ ಇರಬೇಕು, ಎಷ್ಟು ಸಂಖ್ಯೆ ಇರಬೇಕು, ಹೇಗೆ ಮಾಡಬೇಕು, ಮೂರು ಕ್ಲಿಯರ್ ಇರಬೇಕು. ಈ ಮೂರು ಜ್ಞಾನ ಪಡ್ಕೊಂಡು ಅವನು ಯಜ್ಞವನ್ನು ಮಾಡ ಅಗ್ನಿ ಕಾರ್ಯವನ್ನು ಮಾಡಬೇಕು, 3 ಸಲ ಮಾಡಬೇಕು. ಅದನ್ನು ಇಲ್ಲಿ ಹೇಳಿದ್ದಾರೆ, ವಿಧಿತ್ವ ಅವಗತ್ಯ. ಏತದ್ ವಿಧಿತ್ವ, ಈ ಮೂರನ್ನು ತಿಳ್ಕೊಂಡು ಅವಗತ್ಯ ಮಾಡಿಕೊಂಡು ಹೋಗುತ್ತಾನೋ. ಯಹ ಚ ಏವಂ ಆತ್ಮರೂಪೇಣ, ಸ್ವತಃ ಅವನೇ ಮಾಡಬೇಕು. ಆತ್ಮರೂಪೇಣ ಅಗ್ನಿಂ ವಿದ್ವಾನ್ ಚಿನುತೆ, ಯಾವನು ಅಗ್ನಿ ಕಾರ್ಯ ಸಂಕಲ್ಪ ಮಾಡಿದ್ದಾನೋ ಅವನೇ ಅಲ್ಲಿ ಅಗ್ನಿ ಕಾರ್ಯದಲ್ಲಿ ಕೂತ್ಕೋಬೇಕು, ಅವನೇ ಅದನ್ನು ಮಾಡಬೇಕು. ಚಿನುತೆ ನಿರ್ವರ್ತಯತಿ, ಕಿಂ ನಿರ್ವರ್ತಯತಿ, ನಾಚಿಕೇತಂ ಅಗ್ನಿಂ ಕ್ರತುಂ. ನಾಚಿಕೇತ ಅಗ್ನಿ ಅನ್ನುವಂತಹ ಈ ಕರ್ಮವನ್ನು ಯಾವನು ಸಂಕಲ್ಪ ಮಾಡಿದ್ದಾನೋ ಅವನೇ ಯಾವ ಗುಣದ ಇಟ್ಟಿಗೆ, ಎಷ್ಟು ಸಂಖ್ಯಾ ಇಟ್ಟಿಗೆ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಜ್ಞಾನ ಪಡ್ಕೊಂಡು 3 ಸಲ ಈ ಅಗ್ನಿ ಕಾರ್ಯವನ್ನು ಮಾಡಬೇಕು. ಸರಿ, ಮುಂದೇನು ಸಹ ಹಾಗೆ ಯಾವನು ಮಾಡ್ತಾನೋ ಅವನು ಮೃತ್ಯುಪಾಶ. ಭಗವತ್ಪಾದಾಚಾರ್ಯ ಹೇಳ್ತಾರೆ, ಅಧರ್ಮ ಅಜ್ಞಾನ ರಾಗದ್ವೇಷಾದಿ ಲಕ್ಷಣ, ಇದನ್ನು ಮೃತ್ಯುಪಾಶ ಅಂತ ಕರೀತಾರೆ. ಹೇಗೆ ಅರ್ಥ ಮಾಡ್ಕೋತೀರಿ? ಅಧರ್ಮ ಅವಾಗೇನಾಗ್ತದೆ, ಮಾಡಬೇಕಾದದ್ದನ್ನು ಮಾಡದೇ ಹೋದಾಗ ಮಾಡಬಾರದನ್ನು ನಾವು ಮಾಡ್ತೀವಿ, ಅದು ಅಧರ್ಮ ಅನಿಸಿಕೊಳ್ತದೆ. ಮಾಡಬಾರದ್ದನ್ನು ಮಾಡದೇ ಇದ್ದಾಗ ನಾವು ಅಲ್ಲ, ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ ಅಧರ್ಮ, ಮಾಡಬಾರದ್ದನ್ನು ಮಾಡಿದರೆ ಅಧರ್ಮ. ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ ಅಧರ್ಮ, ಮಾಡಬಾರದ್ದನ್ನು ಮಾಡಿದರೆ ಅಧರ್ಮ. ಈ ಅಧರ್ಮದಿಂದ ಏನಾಗ್ತದೆ, ಅದೃಷ್ಟ ಫಲದ ಪ್ರಕಾರ ಇವನಿಗೆ ಪಾಪವು ಪ್ರಾಪ್ತಿಯಾಗುತ್ತದೆ. ಅಕರಣೆ ಪ್ರತ್ಯವಾಯ, ಏನು ಪ್ರಾಪ್ತಿಯ ಪ್ರತ್ಯವಾಯ, ಪ್ರತ್ಯವಾಯ ಅಂದರೆ ಪಾಪ, ಪಾಪವು ಇವನಿಗೆ ಪ್ರಾಪ್ತವಾಗ್ತದೆ. ಓಕೆ ಫೈನ್, ಈಗ ಫೈನ್ ಅಂದರೆ ದ್ಯಾಟ್ಸ್ ಓಕೆ, ಪಾಪವು ಪ್ರಾಪ್ತಿಯಾಗ್ತದೆ. ಈ ಪಾಪದಿಂದ ಏನಾಗ್ತದೆ ಅದನ್ನು ಹೇಳ್ತಾರೆ. ಈ ಪಾಪದಿಂದ ಏನಾಗ್ತದೆ ಅಂತಂದರೆ ರಾಗದ್ವೇಷಾದಿ ಲಕ್ಷಣ. ಅಜ್ಞಾನಂತೂ ಮೊದಲೇ ಇದೆ, ಕರ್ಮವನ್ನು ಮಾಡೋದ್ರ ಜೊತೆಗೇ ಇವನಿಗೇನಿದೆ, ಅಜ್ಞಾನ ಇದೆ. ಅದು ಅಜ್ಞಾನದ ಮೊದಲನೇ ಮುಖಾನೇ ಕರ್ತ ಅಹಂ. ಅದು ಮೊದಲನೇ ಫಸ್ಟ್ ಫೇಸ್. ಅದು ಅಜ್ಞಾನದ ಮೊಟ್ಟ ಮೊದಲನೇ ಮುಖ ಏನು? ನಾನು ಮಾಡುವವನು. ಏನಪ್ಪ ಮಾಡ್ತೀಯ? ನಾವು ಹೇಳ್ತಾನೇ, ನಾನು ನಾಚಿಕೇತಾಗ್ನಿ ಕಾರ್ಯವನ್ನು ಮಾಡುತ್ತೇನೆ. ಸಂಕಲ್ಪ ಆಯ್ತು ನೋಡು. ನಿನ್ನ ಹೆಸರು ವಿಳಾಸ ಹೇಳಪ್ಪ. ಅವ ಗೋತ್ರ ನಕ್ಷತ್ರ ಸಹಿತವಾಗಿ ಹೆಸರು ಎಲ್ಲ ಹೇಳ್ತಾನೆ. ಹಾಂ, ಈಗ ಇವನ ಹೆಸರಿನಲ್ಲಿ ಸಂಕಲ್ಪ ಆಯ್ತು ಹೇಳ್ತೇನೋ, ನಾನು ಮಾಡುತ್ತೇನೋ, ಸೀಲಾಗೋಯ್ತು. ಹಾಂ, ಕರ್ತ. ಸೊ ಇದು ಇದು ಏನು ತೋರಿಸ್ತದೆ? ಅಜ್ಞಾನ. ಈ ಅಜ್ಞಾನದ ಜೊತೆಗೆ ಇದು ಸಹಿತ ಕೂರ್ಕೊಂಡಿದೆ, ಅಧರ್ಮ, ರಾಗದ್ವೇಷಾದಿ ಲಕ್ಷಣ. ರಾಗದ್ವೇಷಾದಿಗಳಿಂದ ಕೂಡಿದಂಥದ್ದು ಇವಷ್ಟು ಏನು ಅನಿಸುತ್ತವೆ? ಮೃತ್ಯುಪಾಶಗಳು ಅನಿಸುತ್ತವೆ. ಈ ಮೃತ್ಯುಪಾಶಗಳಾದಂತಹ ಅಧರ್ಮ, ಅಜ್ಞಾನ, ರಾಗದ್ವೇಷ ಆದಿ ಲಕ್ಷಣ ಪುರತಃ. ಏನು ಪುರತಃ? ಅಗ್ರತಃ, ಮುಂಚಿತವಾಗಿಯೇ. ಯಾವ ಮುಂಚಿತವಾಗಿ? ಶರೀರ ಪಾತಾತ ಪೂರ್ವಮೇವ. ಶರೀರವು ಪ್ರಾಪ್ತವಾಗ, ಶರೀರವು ಬಿದ್ದು ಹೋಗುವ ಪೂರ್ವದಲ್ಲಿಯೇ ಏನು ಮಾಡ್ತಾನೆ? ಪ್ರಣೋದ್ಯ ಅಪಹಾಯ, ಕಳೆದುಕೊಳ್ಳುತ್ತಾನೆ. ಪ್ರಣೋದ್ಯ ಆ ಮಂತ್ರದಲ್ಲಿ ಏನೋ ಸುಟ್ಟು ವಾಸನೆ ಬರ್ತಾ ಇದೆ, ಏನೋ ಗೊತ್ತಿಲ್ಲ. ಪ್ರಣೋದ್ಯ ಮಂತ್ರದಲ್ಲೇ ಇದೆ ಶಬ್ದ, ಅದರ ಅರ್ಥೇನು? ಆ ಅಪಹಾಯ, ಪ್ರಣೋದ್ಯ ಅಪಹಾಯ. ಶೋಕಾತಿಗಹ, ಶೋಕವನ್ನು ದಾಟುತ್ತಾನೆ. ಏನು ಶೋಕ ಅಂದರೆ? ಮಾನಸೈಹಿ ದುಃಖೈಹಿ ವರ್ಜಿತ. ಅದಕ್ಕೂ ಡೆಫಿನೇಷನ್ ಕೊಡ್ತಾರೆ. ಶೋಕ ಏನಿದು? ಮಾನಸಿಕ ದುಃಖ, ಮಾನಸಿಕ ದುಃಖ. ಮುಸು ಮುಸು ದುಃಖಿಸ್ತಾರೆ ನೋಡಿ, ಮುಸು ಮುಸು ಮುಸು ಮುಸು ದುಃಖಿಸೋದು. ಮೀ ಅಂತ ಬಾಯಿಂದ ಬಂದರೆ ಅದು ರಾಗಿ ಹಿಂಗಿರ್ತದೆ, ಮೀನ್ ಮ್ಯಾನಿಫೆಸ್ಟ್ ಆಗಲಿಲ್ಲ ಅಂತಂದರೆ ಒಳಗೆ ಮುಸು ಮುಸು ಮುಸು ಮುಸು. ಅದಕ್ಕೆ ಮಾನಸಿಕ ದುಃಖ ಅಂತ ಕರೀತ. ಎಷ್ಟು ಥರ ದುಃಖವಲ್ಲ, ಮೈ ಗಾಡ್. ಮರಣದ ದುಃಖ, ಅದು ಭಯ ಮಿಶ್ರಿತ ಇರ್ತದೆ. ಅವ ಕೊಡ್ಲಿ ತೊಗೊಂಡು ಬರ್ತಾನೋ, ಏನು ಪಾಶ ತೊಗೊಂಡು ಬರ್ತಾನೋ, ಅವನು ಹುಕ್ ಮಾಡಿ ತೊಗೊಂಡು ಹೋಗ್ತಾನೋ, ಕಟ್ಕೊಂಡು ತೊಗೊಂಡು ಹೋಗ್ತಾನೋ, ಇವೆಲ್ಲ ಮಿಶ್ರ ಭಯ ಮಿಶ್ರ ದುಃಖ. ಯಾವುದು? ಮರಣ. ಭಯ ಮಿಶ್ರ ದುಃಖ. ಆನಂತರ ಕಳ್ಕೊಂಡು ದುಃಖ, ಅದೊಂಥರ ದುಃಖ. ಅಂತೂ ಎಲ್ಲ ದುಃಖಗಳು ಹೆಂಗಿರ್ತವೆ? ಅಭಾವ, ಅಭಾವ ದುಃಖ ಎಲ್ಲ. ಭಾವ ದುಃಖ ಯಾವತ್ತೂ ಇರೋದಿಲ್ಲ. ನನಗೆ 100 ರೂಪಾಯಿ ಸಿಕ್ತು, ದುಃಖ ಆಗೋದೇ ಇಲ್ಲ. ಇದಕ್ಕೆ ಭಾವ ಅಂತ, ಪ್ರಾಪ್ತಿ ಆಯಿತು. ಪ್ರಾಪ್ತಿಯಾದದ್ದು ಯಾವತ್ತೂ ದುಃಖ ಆಗೋದಿಲ್ಲ. ಪ್ರಾಪ್ತ ಆದದ್ದನ್ನು ಕಳ್ಕೊಂಡದ್ದು ದುಃಖ. ಆ ದುಃಖವನ್ನು ಇವನು ದಾಟಿರ್ತಾನೆ. ದಾಟಿದಾಗ ಏನಾಗ್ತದೆ? ಮೋದತಿ, ಅವನು ಆನಂದಿಸ್ತಾನೆ. ಮೋದತಿ ಅಂದರೆ ಮುದ್ದು, ಮುದ್ದು ಧಾತು, ಮುದ್ದು ಮೋದೆ, ಮುದ್ದು ಧಾತು. ಮೋದತಿ ಆನಂದಿಸುತ್ತಾನೆ. ಎಲ್ಲಿ ಆನಂದಿಸುತ್ತಾನೆ? ಪಶ್ಚಾತ್, ಮರಣ ಪಶ್ಚಾತ್. ಎಲ್ಲಿ ಆನಂದಿಸ್ತಾನೆ? ಸ್ವರ್ಗಲೋಕೆ. ಏನದು ಸ್ವರ್ಗಲೋಕ? ವೈರಾಜೇ, ವಿರಾಡ್ ಆತ್ಮಸ್ವರೂಪ ಪ್ರತಿಪತ್ತಯ, ಹಿರಣ್ಯ ಗರ್ಭನ ಲೋಕ. ಅದು ವಿರಾಡ, ಎಲ್ಲ ಸಮಷ್ಟಿ ಮೈಂಡ್, ಎಲ್ಲ ಒಟ್ಟು ಸೇರಿದ ಆ ಲೋಕ ಅದು ವಿರಾಡ್ ಲೋಕ. ಅಲ್ಲಿದ್ದವನು ವಿರಾಡ. ಆ ವಿರಾಡ್ ಅಂದರೆ ವಿರಾಟ್ ಆತ್ಮ, ವಿರಾಟ ಬ್ರಹ್ಮ, ಟೋಟಲ್ ಬ್ರಹ್ಮ ಅಂತ ಅರ್ಥ. ಸ್ವರೂಪ ಪ್ರತಿಪತ್ತಯ ಪೂರ್ವಮೇವ ಶರೀರ ಪಾತಾತ್ ಇತ್ಯರ್ಥ ಪ್ರಣೋದ್ಯ ಅಪಹಾಯ ಶೋಕಾತಿಗಃ ಮಾನಸೈಹಿ ದುಃಖೈಹಿ ವರ್ಜಿತಃ. ಶೋಕಾತಿಗಃ ಈಸ್ ಈಕ್ವಲ್ ಟು ಮಾನಸೈಹಿ ದುಃಖೈಹಿ ವರ್ಜಿತಃ. ಮಾನಸಿಕ ದುಃಖದನ್ನು ಬಿಡುಗಡೆ ಹೊಂದಿದವನು, ದುಃಖದಿಂದ ಬಿಡುಗಡೆಯನ್ನು ಹೊಂದಿದವನು. ಇತ್ತೀತತ್ ಮೋದತೆ ಸ್ವರ್ಗಲೋಕೆ, ಇವನು ಸ್ವರ್ಗಲೋಕದಲ್ಲಿ ಆನಂದಿಸುತ್ತಿರುತ್ತಾನೆ. ಈಶತಿ ಅಗ್ನಿರ್ನಚಿಕೇತ ಸ್ವರ್ಗ್ಯ ಯಮವೃಣೀತ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ. ತೃತೀಯಂ ವರಂ ನಚಿಕೇತೋ ವೃಣೀಶ್ವ ಈಶತಿ ಅಗ್ನಿರ್ನಚಿಕೇತ ಸ್ವರ್ಗ್ಯಃ ಯಮವೃಣೀತ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ. ತೃತೀಯಂ ವರಂ ನಾಚಿಕೇತೋ ವೃಣೀಶ್ವ ಹೇ ನಚಿಕೇತ, ಏಷಃ ಅಗ್ನಿಃ ಯಮವೃಣೀತ ಏಷಃ ಅಗ್ನಿಃ ಹಂಗೆ ತೊಗೊಂಬನ್ನಿ. ಸ್ವರ್ಗ್ಯಃ ದ್ವಿತೀಯೇನ ವರೇಣ ವೃಣೀತ, ನೀನು ಕೇಳಿದ ಎರಡನೇ ವರವು ಯಮವೃಣೀತ, ಯಮನಿಂದ ಅನುಗ್ರಹಿಸಲ್ಪಟ್ಟ ನೀನು ಕೇಳಿದ ಈ ಎರಡನೇ ವರವು, ಸ್ವರ್ಗವನ್ನು ತಂದುಕೊಡುವಂತಹ ಈ ಎರಡನೇ ವರವು ಈಗ ನಿನಗೆ ಕೊಟ್ಟಾಯಿತು, ಯಮನಿಂದ ನಿನಗೆ ಇದು ಕೊಟ್ಟಾಯಿತು. ಏಷಃ ತೇ ಅಗ್ನಿಃ ನಚಿಕೇತಃ ಹೇ ನಚಿಕೇತ ಏಷಃ ಅಗ್ನಿಃ ತೇ ಸ್ವರ್ಗಃ ಸ್ವರ್ಗವನ್ನು ಪಡೆಯುವಂತಹ ಯಮವೃಣೀತ ದ್ವಿತೀಯೇನ ವರೇಣ ಯಮವೃಣೀತ, ಎರಡನೆಯ ವರದ ರೂಪದಲ್ಲಿ ಯಮನು ನಿನಗೆ ಈಗ ಆಶೀರ್ವಾದವನ್ನು ಮಾಡಿದ್ದಾನೆ, ನಿನಗಿದ ಅನುಗ್ರಹವನ್ನು ಮಾಡಿದ್ದಾನೆ. ಏನು ಅನುಗ್ರಹ ಮಾಡಿದ್ದಾನೆ? ಎರಡನೇ ವರವನ್ನು ಅನುಗ್ರಹಿಸಿದ್ದಾನೆ. ಎರಡನೇ ವರ ಯಾರು ಕೇಳಿಕೊಂಡ್ರು ಅಂದರೆ ನೀನೇ ತಾನೇ ಕೇಳಿದ್ದು. ಏನು ಚಿಕೇತ, ನೀನು ಕೇಳಿಕೊಂಡ ದ್ವಿತೀಯೇನ ವರೇಣ ಎರಡನೇ ವರವನ್ನು ಯಮವೃಣೀತ ಯಮನು ನಿನಗೆ ಅನುಗ್ರಹ ಮಾಡಿದ್ದಾನೆ. ಸ್ವರ್ಗ ಪ್ರಾಪ್ತಿ ಆಗಲಿಕ್ಕಾಗಿ ಇದು ಒಂದು ವರ ನಿನಗೆ ಕೊಡಲಾಗಿದೆ. ಏತಂ ಅಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ. ಏತಂ ಅಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ. ಜನಾಸಹ ಮರ್ತ್ಯಲೋಕದಲ್ಲಿ ಜನರು ತವೈವ ನಾಮ್ನಾ ಅಂತ ಹಿಂದೆ ಬಂದ ನೋಡ್ರಿ. ಹಿಂದಿನ ಶ್ಲೋಕದಲ್ಲಿ ತವೈವ ನಾಮ್ನಾ ನಿನ್ನ ಹೆಸರಿನಿಂದ ಈ ಅಗ್ನಿಯು ಈ ಅಗ್ನಿ ಕಾರ್ಯವು ಪ್ರಸಿದ್ಧವಾಗುತ್ತದೆ. ಪ್ರವಕ್ಷಂತಿ ಜನರು ಮರ್ತ್ಯಲೋಕದಲ್ಲಿ ನಿನ್ನ ಹೆಸರಿನಿಂದ ಮಾತಾಡಿಕೊಳ್ಳುತ್ತಾರೆ ಅಂದರೆ ನಿನ್ನ ಹೆಸರಿನಲ್ಲಿ ಇದು ಅಗ್ನಿ ಕಾರ್ಯ ಪ್ರಸಿದ್ಧವಾಗ್ತದೆ. ಆಯ್ತಲ್ಲಿ ಮುಗಿತಲ್ಲ. ಈಗ ತೃತೀಯಂ ವರ ನಚಿಕೇತು ವೃಣೀಶ್ವ. ಹೇ ನಚಿಕೇತ, ಐ ರಿಮೈಂಡ್ ಯು ಟು ಆಸ್ಕ್ ಫಾರ್ ದಿ ಥರ್ಡ್ ಬೂನ್. ಮೂರನೇ ಅನುಗ್ರಹಕ್ಕಾಗಿ ನೀನು ಈಗ ಕೇಳಿಕೋ, ನಿನಗೆ ಅವಕಾಶ ಕೊಡ್ತೀನಿ, ಮೂರನೇ ವರವನ್ನು ಕೇಳಿಕೋ. ಮೂರನೇ ವರನೇ ಕೊಟ್ಟಾಯ್ತಲ್ಲಪ್ಪ ಆಗಲೇ. ಇಲ್ಲ ಇಲ್ಲ, ಅದು ನನ್ನಿಂದ ಬಂದಂತಹ ವಿಶೇಷವಾದ ವರ, ಅದು ನನ್ನನ್ನು ನೀ ಸಂತೋಷಪಡಿಸಿದ್ದಕ್ಕಾಗಿ ನಾನು ನಿನಗೆ ವಿಶೇಷವಾಗಿ ವರ ಕೊಟ್ಟಿದ್ದೀನಿ. ನೀ ಮೂರನೇ ವರ ಕೇಳೋದು ಇನ್ನೂ ಬಾಕಿ ಇದೆ, ಅದನ್ನು ಕೇಳು. ಭಾಷ್ಯ ಈಶತಿ ತುಭ್ಯಂ ಅಗ್ನಿವರಃ ಈ ನಚಿಕೇತಃ ಸ್ವರ್ಗ್ಯಃ ಸ್ವರ್ಗಸಾಧನಃ ಯಮಗ್ನಿಂ ವರಂ ಅವೃಣೀತಃ ಪ್ರಾರ್ಥಿತವಾನಸಿ ದ್ವಿತೀಯೇನ ವರೇಣ ಸಹ ಅಗ್ನಿವರಃ ದತ್ತ ಇತ್ಯುಕ್ತ ಉಪಸಂಹಾರಃ. ಏಷತೆ ತುಭ್ಯಂ ನಿನ್ನಿಂದ ಅಗ್ನಿವರಃ, ಅಗ್ನಿ ಕಾರ್ಯದಲ್ಲಿಯೇ ಶ್ರೇಷ್ಠವಾದಂಥದ್ದು ಯಾವುದೋ ಅದು ಅಗ್ನಿವರ. ಹೇ ನಚಿಕೇತ, ಹೇ ನಚಿಕೇತನೇ, ಈ ಅಗ್ನಿವರವು ನಿನ್ನಿಂದ ಏನು ಕೇಳಲ್ಪಟ್ಟಿತೋ ಆ ಅಗ್ನಿವರವು ಸ್ವರ್ಗ, ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧನವಾಗಿದೆಯೋ ಆ ಅಗ್ನಿವರವು ಅದು ಈಗ ನಿನಗೆ ಯಮಗ್ನಿಂ ವರಂ ವೃಣೀತಃ, ವರಂ ಅವೃಣೀತಃ, ನಿನ್ನಿಂದ ಕೇಳಲ್ಪಟ್ಟಿದ್ದಾಗಿದೆ ಭೂತಕಾಲದಲ್ಲಿ. ಭೂತಕಾಲದಲ್ಲಿ ಅವೃಣೀತಃ, ವೃಣೀತ ಅವೃಣೀತ, ಭೂತಕಾಲ ಅಕಾರ ಅದಕ್ಕೆ ಹಚ್ಚಿಬಿಟ್ರೆ ಭೂತಕಾಲ ಆಗಿಬಿಡ್ತದೆ. ಸೊ ವರಂ ಅವೃಣೀತಃ, ನಿನ್ನಿಂದ ಏನು ಮುಂಚಿತವಾಗಿ ಕೇಳಲ್ಪಟ್ಟಿತ್ತೋ ಆ ಯಮಗ್ನಿಂ, ಆ ಅಗ್ನಿಯು ಯಮನಿಂದ ಪ್ರಾರ್ಥಿತವಾನಸಿ ನೀನು ಕೇಳಿದ್ಯೋ ಅದು ದ್ವಿತೀಯೇನ ವರೇಣ ಎರಡನೇ ವರದಿಂದ ನಿನಗೆ ದತ್ತ ನಿನಗೆ ಕೊಡಲ್ಪಟ್ಟಿತು. ದತ್ತ ಕೊಡಲ್ಪಟ್ಟಿತು. ಅಷ್ಟೇ ಅಲ್ಲ ಕಿಂಚ, ಕಿಂಚ ಅಂದ್ರೇನು? ಅಷ್ಟೇ ಅಲ್ಲ ಕಿಂಚ ತಮಗ್ನಿಂ ತವೈವ ನಾಮ್ನಾ ಪ್ರವಕ್ಷಂತಿ ಜನಾ ಸಹ ಜನಾ ಇತ್ಯೇತತ್. ಅಲ್ಲೇನು ಸ್ವಲ್ಪ ಏನು ಬೇರೆ ಹೇಳಿದ್ರಲ್ಲ ಗುರುನಾಥ್, ನೀವು ತವೈವ ನಾಮ್ನ ಬೇರೆ ಏನಾದ್ರು ಅಕ್ಷರ ಇದೆಯಾ? ತವೈವ ನಾಮ್ನ ಕಿಂಚ ಕಿಂಚ ತಮಗ್ನಿಂ ತವೈವ ನಾಮ್ನ, ಮತ್ತು ಬೇರೆ ಏನು ಶಬ್ದ ಇದೆಯಾ ಅಲ್ಲಿ? ಇಲ್ಲಲ್ಲ. ತವೈವ ನಾಮ್ನ ಪ್ರವಕ್ಷಂತಿ ಜನಾ ಸಹ ಜನ ಇತ್ತೇತತ್. ಮರ್ತ್ಯಲೋಕದ ಜನರು ಇಷ್ಟೇ ಅಲ್ಲ, ಇದು ಮುಂದೆ ಹೇಳೋದಿದೆ ನಿನಗೆ. ಮರ್ತ್ಯಲೋಕದ ಜನರು ತಮ್ಮ ಅಗ್ನಿಂ, ಆ ಅಗ್ನಿ ಕಾರ್ಯವನ್ನು ತವೈವ ನಾಮ್ನ ನಿನ್ನ ಹೆಸರಿನಲ್ಲಿ ಪ್ರವಕ್ಷಂತಿ ಮಾತಾಡ್ತಾ ಇರ್ತಾರೆ. ಅರ್ಥಾತ್ ಆ ಅಗ್ನಿ ಕಾರ್ಯವು ನಿನ್ನ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತದೆ. ಏನದ್ರ ಹೆಸರು? ನಾಚಿಕೇತಾಗ್ನಿ ಎಂದು ಪ್ರಸಿದ್ಧವಾಗುತ್ತದೆ. ಅಗ್ನಿ, ಆ ಅಗ್ನಿ ಕಾರ್ಯದ ಹೆಸರೇ ನಾಚಿಕೇತಾಗ್ನಿ ಅಂತ ಯಮನೇ ಇಟ್ಟುಬಿಟ್ಟಾರ. ಸೂರ್ಯಚಂದ್ರಾರ್ಕರವರೆಗೂ ಕೂಡ ನಾವು ಅವನ ಹೆಸರೇ ತಗೋಬೇಕು, ಅಷ್ಟು ಪ್ರಸಿದ್ಧವಾಗೋಯ್ತು ಅವನ ಕಥೆ. ಇವತ್ತಿಗೂ ಹೇಳುತ್ತಾರೆ ನಚಿಕೇತ ಸರೋವರ ಇದೆ, ನಚಿಕೇತ ಪರ್ವತ ಇದೆ, ನಚಿಕೇತ ಸರೋವರ. ಇದು ಏನು ಮಾನಸ ಸರೋವರ ಇದೆ, ಮಾನಸ ಸರೋವರದ ನೀರು ಎಲ್ಲಿ ಹೋಗ್ತದೆ ಅದು ತುಂಬಿದ ಮೇಲೆ ಅಂತ ಕೇಳಿದರೆ ಅದು ನಚಿಕೇತ ಸರೋವರಕ್ಕೆ ಹೋಗ್ತದೆ ಅಂತ ಒಂದು ಹೇಳಿಕೆ ಇದೆ. ಉತ್ತರ ಕಾಶಿಯಿಂದ ವಾಯುವ್ಯ ದಿಕ್ಕಿಗೆ ಒಂದು ಐದು ಪರ್ವತಗಳಿವೆ. ಆ ಐದು ಪರ್ವತಗಳ ಮಧ್ಯದಲ್ಲಿ ನಾಚಿಕೇತ ಸರೋವರ ಇದೆ, ನಾಚಿಕೇತ ಗುಹ ಇದೆ ಅಂತ ಕೆಲವರು ಹೇಳಿಕೆಗಳು. ಅಂತೂ ಇಂದಿನವರೆಗೂ ಈ ನಚಿಕೇತ ಉಪಾಖ್ಯಾನ, ನಾಚಿಕೇತ ಆಖ್ಯಾನ ಕಥಾಭಾಗ ಏನಿದೆಯೋ, ಮತ್ತು ಈ ಕಠೋಪನಿಷತ್ತು ಮೂಲಕವಾಗಿ ಪ್ರಸಿದ್ಧತೆಯನ್ನು ಪಡೆದಿದೆ ಅದನ್ನು ಅವರು ಇಲ್ಲಿ ಹೇಳ್ತಾರೆ. ಕಿಂಚ ತಮಗ್ನಿಂ ತವೈವ ನಾಮ್ನ ಪ್ರವಕ್ಷಂತಿ ಜನಾ ಸಹ ಜನ ಇತ್ತೇತತ್. ಏಷಃ ವರಃ ದತ್ತಃ ಮಯಾ ಚತುರ್ಥ ಮಯಾ ಚತುರ್ಥ ತುಷ್ಟೇನ. ತುಷ್ಟೇನ, ನೀನು ನನ್ನನ್ನು ಸಂತೋಷಪಡಿಸಿದ್ದಕ್ಕಾಗಿ. ಏವಂ ವರಹ ದತ್ತ, ಈ ವರವು ನನ್ನಿಂದ ನಿನಗೆ ಕೊಡಲ್ಪಟ್ಟಿತು. ನನ್ನಿಂದ ಅಂದರೆ ಯಾರಿಂದ? ಮಯಾ, ಯಮನಿಂದ ಕೊಡಲ್ಪಟ್ಟಿತು. ಏನು ಚಿಕೇತ, ನಾನು ಯಮರಾಜ, ಈ ವರವನ್ನು ನಿನಗೆ ಕೊಟ್ಟಿದ್ದೇನೆ. ಇದು ನಾನು ನಿನಗೆ ಕೊಟ್ಟ ವರ, ನೀ ಕೇಳ್ಕೊಂಡಿದ್ದಲ್ಲ. ಇದು ನೀ ಕೇಳ್ಕೋಬೇಕಾದ ಮೂರು, ಆ ಮೂರರಲ್ಲಿ ಇದು ಅಲ್ಲ. ಯಾಕೆಂದರೆ ಇದು ನೀ ಕೇಳ್ಕೊಳ್ಳಿಲ್ಲ, ನೀ ಕೇಳ್ಕೊಳ್ಳದೆ ಹೋದರೂ ಕೂಡ ನಾನು ಕೊಟ್ಟಿದ್ದೀನಿ. ಯಾಕೆ ಅದಕ್ಕೆ ಕಾರಣನೂ ಕೊಡ್ತಾರೆ ಆಚಾರ್ಯರು. ತುಷ್ಟೇನ, ನೀನು ನನ್ನ ಸಂತೋಷಪಡಿಸಿದ್ದೀಯ. ಯಾವ ರೀತಿಯಲ್ಲಿ ಸಂತೋಷಪಡಿಸಿದವ? ಹಾಂ, ಅವನು ಹೇಳಿಕೊಟ್ಟಂಥ ಪೂರ್ತಿ ಅಗ್ನಿವಿದ್ಯೆಯನ್ನು ಇವನು ರಿಪೀಟ್ ಮಾಡ್ತಾನೆ. ಆ ಕ್ಷಣವೇ ಅದನ್ನು ರಿಪೀಟ್ ಮಾಡ್ತಾನೆ. ಪರಮ ಪೂಜ್ಯ ಸ್ವಾಮೀಜಿಯವ್ರಿಗೆ ಇದಕ್ಕೆ ಇದಲ್ಲದೆ ಅಂತ ಮತ್ತೊಂದು ಸೇರಿಸ್ತಾರೆ. ಇದಲ್ಲದೆ ಅವನು ಮೊದಲನೇ ವರವನ್ನು ತನ್ನ ತಂದೆಯ ಸಂತೋಷಕ್ಕಾಗಿ ಕೇಳ್ತಾನೆ. ತನಗಾಗಿ ಕೇಳುವುದಿಲ್ಲ, ಅಂಡರ್ಲೈನ್. ಎರಡನೇ ವರವನ್ನು ಸಮಾಜಕ್ಕಾಗಿ, ಮರ್ತ್ಯಲೋಕದ ಜನರಿಗಾಗಿ, ಯಾರು ಸ್ವರ್ಗವನ್ನು ಬಯಸುವಂಥವರಿದ್ದಾರೆ ಅವರಿಗಾಗಿ ಕೇಳ್ತಾನೆ ವಿನಃ ತನಗೇನು ಸ್ವರ್ಗ ಬೇಕು ಅಂತ ಕೇಳಲಿಲ್ಲ. ಅವನು ಇಷ್ಟು ನಿಸ್ವಾರ್ಥವಾಗಿರೋದು ಯಮನಿಗೆ ಸಂತೋಷವನ್ನು ಉಂಟು ಮಾಡಿದೆ. ಯಮನಿಗೆ ಸಂತೋಷವನ್ನು ಉಂಟು ಮಾಡಿದೆ ಯಾಕೆ ಅಂತಂದರೆ ತನಗಾಗಿ ಏನೂ ಕೇಳ್ಕೊಳ್ಳಿಲ್ಲ, ಪ್ಲಸ್ ಅವನು ಹೇಳಿಕೊಟ್ಟ ವಿದ್ಯೆಯನ್ನು ರಿಪೀಟ್ ಮಾಡ್ತಾನೆ. ಈ ಕಾರಣದಿಂದ ಸಂತುಷ್ಟಗೊಂಡಿದ್ದಾನೆ. ತನ್ನದೇ ಆದ ಒಂದು ವರವನ್ನು ಕೊಟ್ಟಿದ್ದಾನೆ. ನಾಚಿಕೇತಾಗ್ನಿ ಅಂತ ಪ್ರಸಿದ್ಧ ಆಗ್ತದೆ. ತಗೋ ಈ ರತ್ನಹಾರವನ್ನು ತಗೋ. ಇದು ಅನೇಕ ರೂಪಗಳನ್ನು ಬದಲಿಸ್ತದೆ ರತ್ನಹಾರ. ಯಾಕೆಂತಂದರೆ ಅನೇಕ ಆಶೆ ಇಚ್ಛೆಗಳನ್ನು ನೀನು ವ್ಯಕ್ತಪಡಿಸ್ತಾ ಹೋದಂತೆ ಆ ಆಶೆಗಳನ್ನು ಇದು ಪೂರೈಸ್ತಾ ಹೋಗ್ತದೆ. ಹಾಗೆ ಒಂದು ಆಶೆಯಿಂದ ಒಂದು ಆಶೆಗೆ ಪೂರೈಸುವ ಕಾಲದಲ್ಲಿ ಅದು ತನ್ನ ಬಣ್ಣವನ್ನು ಬದಲು ಮಾಡ್ಕೋತದೆ ಅಂತ ಈ ಹಾರವನ್ನು ತೆಗುವಂತೆ ಕೊಟ್ಟೆನಲ್ವೋ. ಇದು ನಾನಾಗಿಯೇ ಕೊಟ್ಟಂತಹ ನಾನಾಗೆ ಕೊಟ್ಟಂತಹ ವರ ವಿನಃ ನೀನು ಕೇಳಬೇಕಾದ ಮೂರು ವರಗಳಲ್ಲಿ ಇನ್ನೂ ಒಂದು ವರ ಬಾಕಿ ಇದೆ, ಅದನ್ನು ನೀನು ಕೇಳು. ಅದನ್ನು ಹೇಳ್ತಾನೆ. ತೃತೀಯಂ ವರಂ ನಚಿಕೇತ ವೃಣೀಶ್ವ. ಹೇ ನಚಿಕೇತ, ಈ ಮೂರನೇ ವರವನ್ನು ಕೇಳಪ್ಪ ನೀನು. ತೃತೀಯಂ ವರಂ ವೃಣೀಶ್ವ, ಮೂರನೇ ವರವನ್ನು ಕೇಳು ನಚಿಕೇತ. ತಸ್ಮಿನ್ ಹಿ ಅದತ್ತ ಋಣವಾನ್ ಅಹಂ ಇತಿ ಅಭಿಪ್ರಾಯ. ಬೇಡಪ್ಪ ಯಮರಾಜ, ನಂಗೆ ಸಾಕು, ಎರಡೇ ವರ ಸಾಕು, ನನ್ನ ಮೂರನೇ ವರ ಬೇಡ ಅಂತ ನೀ ಕೇಳಿದ್ನ ಸುಮ್ಮನೆ ಇದ್ದುಬಿಟ್ರೆ ನಾನು ನಿನ್ನ ಋಣದಲ್ಲಿ ಬಿದ್ದುಬಿಡ್ತೆ. ನೀ ನಮ್ಮಲ್ಲೇ ಸೇವಾ ಮಾಡಿ ಬಂದಿಯಲ್ವ, ಉಲ್ಟಾ ನಾನು ನಿಮ್ಮ ಮನೆಗೆ ಸೇವೆ ಬರಬೇಕಾಗ್ತದೆ. ಮರ್ತ್ಯ ಲೋಕಕ್ಕೆ ಬಂದು ನಿಮ್ಮ ಮನೆಯಲ್ಲಿ ನಾನು ಸೇವಾ ಮಾಡ್ಬೋದು, ತಪ್ಪೇನಿಲ್ಲ, ಅಲ್ಲಿ ಬಂದು ನಾನು ಸೇವಾ ಮಾಡಬಹುದು. ಆವಾಗ ಜನಸಂಖ್ಯೆ ಆಗತಿ ಏನು? ಜನಸಂಖ್ಯಾ ಗತಿ ಏನ್ರಿ? ಎಕ್ಸ್ಪ್ಲೋರ್ ಆಗಿಬಿಡ್ತದೆ. ಯಾಕೆಂದ್ರೆ ತೊಗೊಂಡು ಹೋಗೋರು ಯಾರು ಇಲ್ಲೇ ಇಲ್ಲ. ಸೊ ಬೆಳೀತಾ ಹೋಗ್ತದೆ. ಅದು ಏನೋ ಒಂದು ಇದು ಇದೆ, ಮೆಡಿಕಲ್ ಸೆನ್ಸಸ್ ಇದೆ, ಅದು ಎಕ್ಸಾಕ್ಟ್ಲಿ ನನಗೆ ವರ್ಡ್ ಗೊತ್ತಿಲ್ಲ. ಮೊದಲು ಆಯುಷ್ಯ ಬೆಳೀತಾ ಇತ್ತೋ ಏನು, ಈಗ ಆಯುಷ್ಯ ಬೆಳೀತಾ ಇದೆಯೋ, ಮೊದಲಿನ ದಿಕ್ಕು ಈಗಿನ ದಿಕ್ಕು ಆಯುಷ್ಯದ ಬೆಳವಣಿಗೆ ಎಷ್ಟು ವ್ಯತ್ಯಾಸ ಇದೆ ಅದನ್ನು ಸೆನ್ಸಸ್ ಮಾಡ್ತಾರೆ. ಮೊದಲು 60-65 ವರ್ಷಕ್ಕೆ ಸಾಯೋರು ಈಗ 80-90 ಹಿಂಗೆ ಸಾಯ್ತಾ ಇದ್ದಾರೆ. ಆಯುಷ್ಯ ಬೆಳೀತೋ ಇಲ್ಲೋ? ಆಯುಷ್ಯ ಬೆಳೆದಷ್ಟು ಬೆಳೆದಷ್ಟು ಜನಸಂಖ್ಯೆ ಏನಾಗ್ತದೆ? ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದೇನೋ ಒಂದು ವರ್ಡ್ ಇದೆ ಪುಟ್ಟಿ, ನಂಗೆ ಗೊತ್ತಿಲ್ಲ. ಫೈಂಡ್ ಹಾಂ, ಮುದುಕರೇ ಜಾಸ್ತಿ ಇದ್ದಾರೆ, ಮುದುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಒಂದು ಥಿಯರಿ. ಒಂದು ಯಾವುದೋ ಕಂಪ್ನಿ ಆ ಥಿಯರಿನ ಸಿದ್ಧ ಮಾಡಿ ತೋರಿಸಿದೆ. ಯಾಕಂದರೆ ನಚಿಕೇತ ಆವಾಗ ಇವಾಗ ಇಲ್ಲಿ ಬಂದು ಹಾಲಿಡೇಗೆ ಇಲ್ಲಿ ಬಂದುಬಿಡ್ತಾನೆ. ಯಾ ಅವ ನಚಿಕೇತ ಯಾವಾಗ ಆವಾಗ ಇವಾಗ ಹಾಲಿಡೇಸ್ಗೆ ಇಲ್ಲಿ ಮರ್ತಿ ಲೋಕಕ್ಕೆ ಬರ್ತಾನೆ, ಆವಾಗ ಕೆಲಸ ಮಾಡೋದಿಲ್ಲ, ರಜೆ ಹಾಕ್ಬಿಟ್ಟಿರ್ತಾನೆ. ಕೆಲಸ ಮಾಡದೇ ಇದ್ದಾಗ ಏನಾಗ್ಬಿಡ್ತದೆ? ಜನಸಂಖ್ಯೆ ಜಾಸ್ತಿ ಆಗ್ಬಿಡ್ತದೆ. ಮತ್ತು ಆ ಜೊತೆ ಒಂದು ಕೌಂಟ್ರ್ ಆರ್ಗ್ಯುಮೆಂಟ್ ಇದೆ, ಈ ಅಬಾರ್ಷನ್ನನ್ನು ಮಾಡಿಸ್ತಾರಲ್ಲ, ಅಬಾರ್ಷನ್ ಮಾಡಿಸೋದ್ರಿಂದ ಅಲ್ಲಿಗಲ್ಲಿಗೆ ಸರಿ ಆಯಿತು, ಜನಸಂಖ್ಯೆ ಯಾಕೆ ಜಾಸ್ತಿ ಆಗಬೇಕು ಅಂತ. ಆವಾಗ ಮತ್ತೆ ಅವ್ರು ಹೇಳ್ತಾರೆ ಈ ಇದಷ್ಟು ಡೀಟೇಲ್ ನನಗೆ ಯಾಕೆ ಗೊತ್ತಾರೆ. ನನಗೆ ಒಂದು ಸಲ ಕರೆದಿದ್ರು ಒಂದು ಹಾಸ್ಪಿಟ್ಲ್ ಒಳಗೆ, ನಾನು ಮಾತಾಡಬೇಕಾಗ್ತಿದ್ದು, ಹೀಗಾಗಿ ಡೀಟೇಲ್ಸ್ ನೆನಪದೆ ನಾನು. ಅವರ ಆರ್ಗ್ಯುಮೆಂಟ್ ಏನಂತಂದರೆ, ಭಾರಿ ಮಜಾ ಇದೆ ಅವ್ರ ಆರ್ಗ್ಯುಮೆಂಟ್, ಅಬಾರ್ಷನ್ ಇತ್ಯಾದಿಗಳು ಆದರೂ ಕೂಡ ಸಾಯುವವರ ಸಂಖ್ಯೆ ಕಡಿಮೆ, ಬದುಕಿ ಉಳಿಯೋರ ಸಂಖ್ಯೆ ಜಾಸ್ತಿ, ಆದ್ದರಿಂದ ವೃದ್ಧಾಪ್ಯ ಜಾಸ್ತಿ, ಆದ್ದರಿಂದ ಜನಸಂಖ್ಯೆ ಜಾಸ್ತಿ. ಅದು ಅವ್ರ ಆರ್ಗ್ಯುಮೆಂಟ್. ಹಾಂ, ಗೊತ್ತಾಗಲಿಲ್ಲೋ? ನೀನು ಮೂರನೇ ವರವನ್ನು ಕೇಳ್ಕೊ, ಕೇಳದೆ ಹೋದರೆ ನಾನು ನಿನ್ನ ಋಣದಲ್ಲಿ ಉಳಿತೇನೆ. ಹೇಮಾ ಅಂತಾನೆ, ನಾನು ನಿನ್ನ ಋಣದಲ್ಲಿ ಉಳಿದಿದ್ದಾದರೆ ನಿನ್ನ ಮನೆ ಸೇವೆಗೆ ನಾ ಬರಬೇಕಾಗ್ತದೆ. ನಮ್ಮ ಮನೆಗೆ ಸೇವೆಗೆ ನೀ ಬಂದಿದೆ, ಈಗ ಉಲ್ಟಾ ನಾನಿನೊಳಗಾಗ್ತದೆ? ಆ ಬೇಡಪ್ಪ, ನನಗೆ ಋಣದಲ್ಲಿ ಉಳಿಸ್ಬೇಡ, ನನ್ನ ಋಣಮುಕ್ತನನ್ನಾಗಿ ಮಾಡು. ನೀನು ನನ್ನನ್ನು ಋಣಮುಕ್ತನಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು? ಮೂರನೇ ವರ ಕೇಳ್ಕೊ, ನಮ್ಮದು ನಿಮ್ಮದು ಲೆಕ್ಕ ಬಾಕಿ, ಬಾಕಿ ಉಳಿಯೋದು ಬೇಡ, ಮುಗಿಸ್ಬಿಡೋಣಂತೆ ಅಂತ ಅವನು ಕೇಳಲಿಕ್ಕೆ ಕೇಳ್ಕೋತಾನೆ. ಈತಾವತ್ ಹಿ ಅತಿಕ್ರಾಂತಿನ ವಿಧಿ ಪ್ರತಿಷೇಧ ಅರ್ಥೇನ ಮಂತ್ರಬ್ರಾಹ್ಮಣೇನ ಅವಗಂತವ್ಯ ಯತ್ ವರದ್ವಯ ಸೂಚಿತಂ ವಸ್ತು. ಈಗ ವಿಶ್ಲೇಷಣೆ ಮಾಡ್ತಾರೆ ನೋಡಿ, ಬಹಳ ಸುಂದರವಾಗಿದೆ ಈ ವಿಶ್ಲೇಷಣೆ. ಇನ್ಫ್ಯಾಕ್ಟ್ ಈ ಪ್ಯಾರಾಗ್ರಾಫ್ ಏನಿದೆ ಇದು ಮುಂದಿನ ಗ್ರಂಥ ಭಾಗಕ್ಕೆ ಇದು ಕನೆಕ್ಷನ್. ಮೂರನೇ ವರವನ್ನೇನು ಕೇಳ್ಕೋದ ಅದಕ್ಕೆ ಕನೆಕ್ಷನ್ ಇದೆ. ಹೀಗಾಗಿ ಇದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಏತಾವತ್ ಈ ಇಲ್ಲಿಯವರೆಗೆ ಹಿ ಅತಿಕ್ರಾಂತೇನ ಏನೇನು ವಿಷಯಗಳು ಆಗಿ ಹೋದವೋ, ಏನೇನು ವಿಷಯಗಳು ಜರುಗಿದವೋ ಅತಿಕ್ರಾಂತೇನ, ಅವು ಎಲ್ಲವೂ ಕೂಡ ವಿಧಿ ಪ್ರತಿಷೇಧ ಅರ್ಥೇನ. ಅವಷ್ಟು ಮಾರ್ಗದರ್ಶನಗಳು ವಿಧಿ ಪ್ರತಿಷೇಧ, ಮಾಡು ಮಾಡಬೇಡ, ಮಾಡು ಮಾಡಬೇಡ, ಡೂ ಡೋಂಟ್ ಡೂ. ಇದಕ್ಕೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತಾರೆ. ವಿಧಿ ಪ್ರತಿಷೇಧ, ಡೂಸ್ ಆ್ಯಂಡ್ ಡೋಂಟ್ಸ್, ಇದು ಮಾಡು ಇದು ಮಾಡಬೇಡ, ಇದು ಇಂಥ ಇಟ್ಟಿಗೆ ಇಡು ಇಂಥ ಇಟ್ಟಿಗೆ ಇಡಬೇಡ, ಇಷ್ಟು ಸೈಜ್ ಇಡು ಇಂಥ ಸೈಜ್ ಇಡಬೇಡ, ಇಷ್ಟು ಸಂಖ್ಯೆ ಇಡು ಇಡ, ಎಲ್ಲದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್. ಇಡೀ ಲೈಫ ಆಗಿದೆ ಮರ್ತ್ಯಲೋಕದಲ್ಲಿ ಜನರ ಜೀವನ ಹೇಗಿದೆ ಅಂತಂದರೆ, ಮಾಡು ಮಾಡಬೇಡ, ಮಾಡು ಮಾಡಬೇಡ, ಮಾಡು ಮಾಡಬೇಡ, ಮತ್ತು ಎಲ್ಲದಕ್ಕೂ ಮಾಡಿದರೆ ಏನು ಫಲ, ಮಾಡದೆ ಹೋದರೆ ಏನು ಫಲ, ಪೂರ ಇಷ್ಟೇ. ವಿಧಿ ಪ್ರತಿಷೇಧ ಅರ್ಥೇನ ಏತಾವತ್ ವ್ಯತಿರಿಕ್ತ ತಾವಧಿ ಅತಿಕ್ರಾಂತೇನ ಈಗಾಗಲೇ ಆಗಿ ಹೋದಂತಹ ಎಲ್ಲ ವಿಷಯಗಳು ಯಾವ ಪರ ಇವೆ? ವಿಧಿಪರ ಇವೆ, ಪ್ರತಿಷೇಧ ಪರ ಇವೆ. ಮಂತ್ರ ಬ್ರಾಹ್ಮಣೇನ ಅವಗಂತವ್ಯಂ ಯತ್ ವರದ್ವಯ ಸೂಚಿತಂ. ಈ ಎಲ್ಲ ವಿಧಿ ಪ್ರತಿಷೇಧಗಳ ಸಾರವೇ ನೀ ಕೇಳಿದೆ ಎರಡು ವರ. ನೀ ಕೇಳಿದೆ ಎರಡು ವರ ಏನವು? ವಿಧಿ ಪ್ರತಿಷೇಧಗಳ ಟೋಟಲ್ ಸಾರ. ಮೊದಲನೇ ವರ ನೀ ಕೇಳ್ಕೊಂಡು, ಅದರಲ್ಲಿಯೂ ಕೂಡ ವಿಧಿ ಪರ ವಿಧಿ ಇದೆ, ವಿಧಿ ಪ್ರತಿಷೇಧ ಇದೆ. ಎರಡನೇ ವರ ಸ್ವರ್ಗ ಪ್ರಾಪ್ತಿಗಾಗಿ ಕೇಳ್ಕೊಂಡು, ಅದರಲ್ಲೂ ಕೂಡ ವಿಧಿ ಪ್ರತಿಷೇಧ ಇದೆ. ಮತ್ತು ಏತಾವಧಿ ಇದೇ ಈ ಸಂಸಾರದ ಈ ಮರ್ತ್ಯಲೋಕದ ಸಹಜತೆ. ನೀನೇನು ವಿಶೇಷ ಏನೂ ಕೇಳ್ಕೊಳ್ಳಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ನನಗೆ ಬೆಟರ್ ಸುಖ ಕೊಡು ಅಂತ ಕೇಳಿದರೆ ಅಷ್ಟೇ ನೀ ಕೇಳೋದು. ಇದಕ್ಕೆ ಹೆಚ್ಚಿಗೇನು ಕೇಳ್ತಿ? ನೀನು ಅದೇ ಪರಿಸರದಿಂದ ಬಂದವನೇ. ಇದನ್ನು ಬಿಟ್ಟು ಬೇರೆ ಒಂದು ಇದೆ ಅಂತ ನಿಂಗೇನು ಗೊತ್ತು? ಆದ್ದರಿಂದ ಬ್ರಾಹ್ಮಣೇನ ಅವಗಂತವ್ಯಂ ಯತ್ ವರ ದ್ವಯ ಸೂಚಿತಂ. ಎರಡು ವರಗಳನ್ನು ಏನು ನೀನು ಕೇಳ್ಕೊಂಡಿದೆಯೋ ಅವು ಎರಡು ವರಗಳು ಇಷ್ಟೇ. ಎಷ್ಟು? ವಿಧಿ ಪ್ರತಿಷೇಧಗಳನ್ನು ಕೂಡಿದ್ದಾಗಿದೆ. ಅದೇ ನೀ ಕೇಳ್ಕೊಂಡಿದ್ದು ವಸ್ತು. ನ ನೋಡಿ ಹೇಳ್ತಾರೆ, ಕ್ಲೀನ್ ಸಪ್ರೇಟ್ ಮಾಡಿಬಿಡ್ತಾರೆ ನೋಡ್ರಿ ಈಗ. ನ ಆತ್ಮತತ್ವ ವಿಷಯ ಯಾಥಾತ್ಮ್ಯ ವಿಜ್ಞಾನಂ. ನೀನು ಯಾಥಾತ್ಮ್ಯ ವಿಜ್ಞಾನವನ್ನು ಕೇಳ್ಕೊಳ್ಳಿಲ್ಲ. ಯಾಥಾತ್ಮ್ಯ ವಿಜ್ಞಾನ ಅಂದ್ರೇನು? ಯಾಥಾತ್ಮ್ಯ ವಿಜ್ಞಾನ ಅಂತಂದರೆ ಯಥಾ ಆತ್ಮ ತಥಾ ವಿದ್ಯಾ. ಆ ಯಾಥಾತ್ಮ್ಯ ವಿದ್ಯ ಯಥಾ ಆತ್ಮ ತಥಾ ವಿದ್ಯ. ಆತ್ಮನ ಹೇಗಿದೆಯೋ ಹಾಗೆ ಆತ್ಮಜ್ಞಾನ. ಅದನ್ನು ಆತ್ಮತತ್ವ ವಿಷಯ ಅಂತ ಕರೀತಾರೆ. ಯಾಥಾತ್ಮ್ಯ ವಿದ್ಯಾ ವಿಜ್ಞಾನಂ, ಯಾಥಾತ್ಮ್ಯ ವಿಜ್ಞಾನಂ ಅಂದರೆ ಆತ್ಮತತ್ವ ವಿಷಯ. ಅದನ್ನು ನೀ ಕೇಳಲೇ ಇಲ್ಲ. ನೀ ಕೇಳ್ಕೊಂಡಿದ್ದಲ್ಲ ಮುಂಡಕ. ನಾವು ಅಭ್ಯಾಸ ಮಾಡಿದ್ದೆ ಮಾಡೇವಲ್ಲ ಮುಂಡಕ, ಅಲ್ಲಿ ಹಾಗೆ ಮುಂಡಕದಲ್ಲಿ ಅಭ್ಯಾಸ ಮಾಡಿದಂತೆ ನೀನು ಅಪರಾವಿದ್ಯ ಕೇಳ್ಕೊಂಡಿ. ವಿಧಿ ಪ್ರತಿಷೇಧಗಳಿಂದ ಕೂಡಿದ ಅಪರಾವಿದ್ಯನ ಕೇಳ್ಕೊಂಡಿಯ. ಕ್ಷಣಿಕವಾದ ಸುಖವನ್ನು ತಂದುಕೊಡುವಂಥ ಅಪರಾವಿದ್ಯನ ಕೇಳ್ಕೊಂಡಿಯ. ನೀ ಕೇಳ್ಕೊಂಡ ವಿದ್ಯೆ ಯಾವುದು? ಪೇಟಿಕೆ ವಾಸ್ತಿ, ಹೊಟ್ಟೆ ಹೊರೆಯೋ ವಿದ್ಯೆ ಕೇಳ್ಕೊಂಡಿಯ ಅಷ್ಟೇ. ಇದನ್ನು ಮೀರುವ ವಿದ್ಯೆನೇ ಕೇಳಲಿಲ್ಲ. ಅದನ್ನು ಯಮ ಹೇಳ್ತಾನೆ, ನ ಆತ್ಮತತ್ವ ವಿಷಯ ಯಾಥಾತ್ಮ್ಯ ವಿಜ್ಞಾನಂ ಅತಃ ವಿಧಿ ಪ್ರತಿಷೇಧ ಅರ್ಥ ವಿಷಯ ವಿಷಯಸ್ಯ ಆತ್ಮನಿ ಕ್ರಿಯಾಕಾರಕ ಫಲ ಅಧ್ಯಾರೋಪ ಲಕ್ಷಣಸ್ಯ ಸ್ವಾಭಾವಿಕಸ್ಯ ಅಜ್ಞಾನಸ್ಯ ಸಂಸಾರ ಬೀಜಸ್ಯ ನಿವೃತ್ತ್ಯರ್ಥಂ ತದ್ವಿಪರೀತ ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ ಕ್ರಿಯಾಕಾರಕ ಫಲ ಅಧ್ಯಾರೋಪಣ ಲಕ್ಷಣ ಶೂನ್ಯಂ ಅತ್ಯಂತಿಕ ನಿಶ್ರೇಯಸ ಪ್ರಯೋಜನಂ ವಕ್ತವ್ಯಂ ಇತಿ ಉತ್ತರಃ ಗ್ರಂಥಃ ಆರಭ್ಯತೆ. ಇಲ್ಲಿ ಬಂತು ನೋಡ್ರಿ. ಅತಃ ವಿಧಿ ಪ್ರತಿಷೇಧ ಅರ್ಥ ವಿಷಯ ವಿಷಯಸ್ಯ ಆತ್ಮನಿ. ಈ ವಿಧಿ ಪ್ರತಿಷೇಧ ವಿಷಯಗಳೇನಿವೆಯೋ ಇವುಗಳ ಲಕ್ಷಣ ಹೇಗಿರ್ತದೆ ಅಂತಂದರೆ ಕ್ರಿಯಾ ಕಾರಕ ಫಲ ಅಧ್ಯಾರೋಪ ಲಕ್ಷಣಸ್ಯ. ಅಲ್ಲಿ ಕರ್ಮ ಇರ್ತದೆ, ಕರ್ತ ಕಾರಕ, ಕಾರಕ ಅಂದರೆ ಕರ್ತ, ಅಲ್ಲಿ ಕರ್ಮ ಇರ್ತದೆ ಕ್ರಿಯಾ, ಕ್ರಿಯಾ ಅಂದರೆ ಕರ್ಮ, ಕಾರಕ ಅಂದರೆ ಕರ್ತ. ಕರ್ತ ಕರ್ಮ ಫಲ ಇವಷ್ಟು ಅಧ್ಯಾರೋಪ ಲಕ್ಷಣ, ಇವೆಲ್ಲ ಆರೋಪ. ಕರ್ತ ಯಾರು ನೀವು ವಿಚಾರ ಮಾಡ್ರಿ. ಈಗ ಕರ್ತ ಯಾರು? ನಾನು ಮಾಡುವವನು. ಯಾರು ಇವನು ಕರ್ತ? ಸಹಜವಾಗಿ ನೀನು ಮಾಡುವವನು, ಏನು ಆರೋಪಿತ ನಾನು, ಅಧ್ಯಾರೋಪಿತ ನಾನು. ಕರ್ತ ಅಧ್ಯಾರೋಪಿತ ಆದಮೇಲೆ ಅವನ ಕರ್ಮ ಏನು ಸಹಜ ಇರ್ತದ? ಕರ್ಮವೂ ಆರೋಪಿತ, ಫಲ ಆರೋಪಿತ. ಬಂಜೆ ಪುತ್ರನು ಎಷ್ಟು ನಾನ್ ಎಕ್ಸಿಸ್ಟೆಂಟೋ ಹಿಂಗೆ ಅರ್ಥ ಅದು. ಬಂಜೆ ಪುತ್ರ ಎಷ್ಟು ನಾನ್ ಎಕ್ಸಿಸ್ಟೆಂಟೋ, ಅವನ ಮದುವೆ ನಂತರ ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಅವರು ಸತ್ಯ ಏನು? ಅವರು ನಾನ್ ಎಕ್ಸಿಸ್ಟೆಂಟು. ಈ ಮೊದಲನೇ ನಾನ್ ಎಕ್ಸಿಸ್ಟೆಂಟನ್ನೇ ನೀನೇನು ಮಾಡಿದೀಯ, ಎಕ್ಸಿಸ್ಟೆಂಟ್ ಅಂತ ತಗೊಂಡೀಯ. ಮೊದಲನೇದ್ದು ಯಾವುದು? ಇಲ್ರಿ, ನಮ್ಮಲ್ಲಿ ಎಂಥ ಕೊಕೊ ಕೋಲಾ ತಯಾರಾಗ್ತದೆ ಗೊತ್ತಾ? ಏ ಬಿಡ, ಎಲ್ಲ ಇಂಟರ್ನ್ಯಾಷನಲ್ ಕೊಕೊ ಕೋಲಾ ಬೇಕಾದ್ರೆ ಸಿಗ್ತದೆ. ನಮ್ಮದು ಭಾರಿ ವಿಶೇಷ. ಏನು ವಿಶೇಷಪ್ಪ ನಿಮ್ಮದು? ನಮ್ಮದು ಮಿರಾಜ್ ವಾಟರ್ನಿಂದ ಮಾಡ್ತೀವಿ. ಮಿರಾಜ್ ವಾಟರ್ನಿಂದ. ನಿಂದೇನು ಕೆಲಸ ಇಲ್ಲಿ? ಅವನು ಉಪನ್ಯಾಸ ಕೇಳ್ತಾನೆ. ಅಲ್ಲಿ ಹೋಗಿತ್ತಂತ ಕಾಣಿಸ್ತದೆ, ನಾ ಅಲ್ಲಿ ಇಲ್ಲ ಅಂತ ಕಂಡುಕೊಳ್ಳಿ, ಹಂಗಾರೆ ಇಲ್ಲಿದ್ದಾರೆ ಅಂತ ಇಲ್ಲಿ ಬಂದು. ಮಿರಾಜ್ ವಾಟರ್, ಮರಿ ಮರೀಚಿಕೆ, ಮರೀಚಿಕೆ ನೀರು ಇರ್ತದಲ್ಲ, ಆ ನೀರಿನಿಂದ ಕೊಕೊ ಕೋಲಾ ಮಾಡೇವಿ. ಇದು ಬರೀ ಕನಸಿನಷ್ಟೇ ಕುಡಿಲಿಕ್ಕೆ ಬರ್ತದೆ. ಯಾರಿಗೆ ಉಪಯೋಗಕ್ಕೆ ಬರ್ತದೆ ಇದು? ಕನಸಿನಲ್ಲಿದ್ದವರಿಗೆ ಉಪಯೋಗ ಬರ್ತದೆ. ಹೇಗೆ ಎಲ್ಲವೂ ಸುಳ್ಳೇ ಸುಳ್ಳು, ಹಾಗೆ ಇಲ್ಲಿ ಕೂಡ ಈ ವಿಧಿ ಪ್ರತಿಷೇಧಗಳಿಂದ ಕೂಡಿದಂತಹ ವಿಷಯ ಏನಿದೆಯೋ, ಇದು ಆತ್ಮನೇ ತನ್ನಲ್ಲೇ ತಾನು ಕರ್ತೃತ್ವಾದಿಗಳನ್ನು ಆರೋಪಿಸಿಕೊಂಡಂತಹ ಕ್ರಿಯಾ ಕಾರಕ ಫಲ ಅಧ್ಯಾರೋಪ ಲಕ್ಷಣಸ್ಯ. ಮತ್ತೇನು ಇರಲಿ ಬಿಡಿ ಸರ್, ಅವ್ರ ಜೊತೆ ಅದು ಇರಲಿ. ಸ್ವಾಭಾವಿಕಸ್ಯ ಅಜ್ಞಾನಸ್ಯ. ಆರೋಪ ಯಾವಾಗತ್ತದೆ? ಎಂತಹ ಅಜ್ಞಾನ? ಸ್ವಾಭಾವಿಕಸ್ಯ ಅಜ್ಞಾನಸ್ಯ. ಸ್ವಾಭಾವಿಕವಾದ ಆತ್ಮನ ಅಜ್ಞಾನದಿಂದಾಗಿ. ಸ್ವಾಭಾವಿಕಸ್ಯ ಅಂದರೆ ಸ್ವಾಭಾವಿಕವಾದ ಆತ್ಮನ ಅಜ್ಞಾನದಿಂದಾಗಿ ಸಂಸಾರ ಬೀಜಸ್ಯ. ಅದೇ ಸಂಸಾರಿಕ ಬೀಜ. ಏನು ಸಂಸಾರಿಕ ಬೀಜ? ಅದೇ ಭಗವದ್ಗೀತೆಯೊಳಗೆ ನಾವು ಅಭ್ಯಾಸ ಮಾಡಿದ್ದು. ಮತ್ತು ಅಲ್ಲಿಗೆ ನಿಂತು ಬಿಡ್ತೀರಿ. ಬೀಜ ಅಂದ್ಕೊಳ ಶೋಕ ಮೋಹ, ಬೀಜ ಶಬ್ದ ಬಂದ್ಕೊಳ ಶೋಕ ಮೋಹ. ಹಾಂ, ಶೋಕ ಮೋಹಗಳಿಗೆ ಎಲ್ಲಿ ಮಮತ್ವ ಇದೆಯೋ ಅಲ್ಲಿ ಅಲ್ಲಿ ಮೋಹ, ಎಲ್ಲಿ ಮಮತ್ವ ಇದೆಯೋ ಅಲ್ಲಿ ಮೋಹ, ಎಲ್ಲಿ ಮೋಹ ಇದೆಯೋ ಅಲ್ಲಿ ಶೋಕ, ಎಲ್ಲಿ ಶೋಕ ಇದೆಯೋ ಅಲ್ಲಿ ಅವನ ಹೃದಯದಲ್ಲಿ ಅಶಾಂತಿ. ಓಕೆ, ಇಲ್ಲಿ ಮಮತ್ವ ಅನ್ನೋದು ಯಾಕೆ ಬಂತು? ಅಹಂಕಾರ ಇದ್ದರೆ ಮಾತ್ರ ಮಮತ್ವ, ಅಹಂಕಾರ ಇಲ್ಲದೆ ಹೋದರೆ ಮಮತ್ವ ಇಲ್ಲ. ಏನಿದು ಅಹಂಕಾರ? ಎಕ್ಸಿಸ್ಟೆನ್ಸ್ ಆಫ್ ನಾನ್ ಎಕ್ಸಿಸ್ಟೆಂಟ್. ಇಲ್ಲದಿರುವಿಕೆಯೇ ಇರುವಿಕೆ. ಅರ್ಥ ಆಗಲಿಲ್ಲ. ಖಾಮ್ ಖಾಮ್ ಇಲ್ಲೇ ಇಲ್ಲವ, ಅಹಂಕಾರ ಅನ್ನೋದು ಇಲ್ಲೇ ಇಲ್ಲ. ಅವನೇ ಇದ್ದಾನೆ ಅಂತ ಎಷ್ಟು ಮೆರವಣಿಗೆ ಮಾಡ್ತಾನೆ ನೋಡು. ಎಲ್ಲ ನಾನ ನಾನ ನಾನ ನಾನ ನಾನ. ಭಾರಿ ದೊಡ್ಡ ನಾನು ಯಾವುದು ಅಂತಂದರೆ ಒಬಾಮ. ಅವನು ಯಾರೂ ಅವಕಾಶನೇ ಕೊಟ್ಟಿಲ್ಲ, ಇಡೀ ಜಗತ್ತನ್ನು ಕಾಪಾಡ್ತೀನಿ ಅಂತ ಅವನು ಹೇಳ್ಕೊತಾನ. ದೊಡ್ಡಣ್ಣ ನಾನು, ದೊಡ್ಡಣ್ಣ ಅಹಂಕಾರ. ಏನಿದೆ ಅಹಂಕಾರ? ಎಕ್ಸಿಸ್ಟೆನ್ಸ್ ಆಫ್ ನಾನ್ ಎಕ್ಸಿಸ್ಟೆಂಟ್, ಇಲ್ಲದಿರುವಿಕೆಯ ಇರುವಿಕೆ. ಇಲ್ಲದಿರುವಿಕೆ ಅನ್ನುವಂಥದ್ದು ಇಲ್ಲ, ಅದು ಇದೇ ಹೆಂಗಾಗ್ತದೆ? ನಾಸತ್ವ ವಿದ್ಯತೆ ಭಾವ, ಅಲ್ಲಿ ಹೋಗ್ತೀರಿ ನೀವು. ಇಲ್ಲದಿರುವಿಕೆಯು ಇಲ್ಲವೇ ಇಲ್ಲ, ಅದು ಇರುವಿಕೆ ಹೇಗಾಗ್ತದೆ? ಅಜ್ಞಾನದಿಂದಾಗಿ. ಹೆಂಗೆ ಬೆಳೆಸ್ಕೋತ ಹೋದ್ರೆ ಹೆಂಗೆ ಮುಗಿಸ್ಬೇಕು ಸಬ್ಜೆಕ್ಟ್? ಅಜ್ಞಾನದಿಂದಾಗಿ. ಈಗ ಹೇಳ್ರಿ, ಸಂಸಾರಕ್ಕೆ ಬೀಜ ಯಾವುದು? ಆವಾಗ ಅರ್ಜುನನಿಗೆ ಏನೂ ಅರಿವಿದ್ದಿದ್ದಿಲ್ಲ. ಅವನು ಜಸ್ಟ್ ಅಧ್ಯಾತ್ಮ ವಿದ್ಯೆಗೆ ಸ್ಟೆಪ್ಪಡಿಯಿಂದ ಮೊದಲನೇ ಮೆಟ್ಟಲಲ್ಲಿ ಕಾಲಿಟ್ಟಿದ್ದಾನಷ್ಟೇ. ಹೀಗಾಗಿ ಅವನಿಗೆ ಪ್ರಾರಂಭದ ಮಾತು ಹೇಳಬೇಕಾಗ್ತದೆ, ಶೋಕ ಮೋಹಗಳೇ ಸಂಸಾರಕ್ಕೆ ಬೀಜ. ಅದು ಕಣ ಸ್ವಾಮೀಜಿ, ನಾವು ಅಷ್ಟಕ್ಕೆ ನಿಂತು ಬಿಡ್ತೀವಿ ಅಂತಂದರೆ ಆಗೋದಿಲ್ಲ. ಅದ್ರ ಮುಂದೆ ಅನಲೈಸ್ ಮಾಡ್ಕೋಬೇಕು. ಆದ್ದರಿಂದ ಅಜ್ಞಾನ, ಈ ಅಜ್ಞಾನ ಅನ್ನೋದೇನಿದೆಯೋ ಇದು ಸಂಸಾರ ಬೀಜಸ್ಯ, ಅಜ್ಞಾನಸ್ಯ ಸಂಸಾರ ಬೀಜಸ್ಯ ನಿವೃತ್ತಿ ಅರ್ಥಂ. ಏನು ನಿವೃತ್ತಿ ಆಗಬೇಕೀಗ? ಶೋಕ ಮೋಹಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಶೋಕ ಮೋಹ ಓನ್ಲಿ ಆರ್ ದ ಸಿಂಪ್ಟಮ್ಸ್. ನಿಜವಾದ ರೋಗ ಅಜ್ಞಾನ. ಮತ್ತು ಶೋಕ ಮೋಹ ರಾಗದ್ವೇಷ ಅವು ಬರೀ ಲಕ್ಷಣಗಳು. ಹಾಂ, ಅವು ಬರೀ ಲಕ್ಷಣಗಳು. ಸೊ ನೀವು ಹೋದ ತಕ್ಷಣ ಡಾಕ್ಟ್ರು ಲಕ್ಷಣಗಳನ್ನ ಕೇಳ್ತಾರೆ. ಮೊಟ್ಟ ಮೊದಲು ಟೆಸ್ಟು ಆ ಲಕ್ಷಣಗಳದಷ್ಟೇ ಟೆಸ್ಟ್. ಆಮೇಲೆ ಯಾವಾಗ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಆವಾಗ ಡೈಗ್ನೋಸಿಂಗ್ ಅಂತ ಹೋಗ್ತಾರೆ. ಸಿಂಪಲ್, ಆ ಮಗು ಫುಟ್ಬಾಲ್ ಆಡ್ತಾ ಇರ್ಬೇಕಾದ್ರೆ ಬಿತ್ತು, ಕಾಲು ನೋವು ಅಂತ ಬಂದು ಮಲ್ಕೊಂಡು, ಜ್ವರ ಬಂತು, ಕಾಲು ನೋವು ಅಂತ ತಕ್ಷಣ ಕರ್ಕೊಂಡು ಹೋಗಿ ಅವರೊಂದು ಯಾವುದೋ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು, ಸರಿ ಹೋಗ್ತದೆ. ಆಮೇಲೆ ಪುನಃ ಮತ್ತೆ ಮರುದಿವಸ ಅದೇ ನೋವು ಭಾರೀ ಪ್ರಮಾಣದೊಳಗೆ, ಆಮೇಲೆ ಕರ್ಕೊಂಡೋಗಿ ಡಯಾಗ್ನೋಸ್ ಮಾಡಿಸಿದ್ವಿ. ನೋಡಲಿಕ್ಕೇನು ನೋವು, ಸ್ವಲ್ಪ ಬಾವು, ಫ್ರ್ಯಾಕ್ಚರ್ ಆಗಿಲ್ಲ. ಎಕ್ಸ್ರೇ ಸ್ಕ್ಯಾನಿಂಗು ಆದ ಈದ ಎಲ್ಲ. ಆಮೇಲೆ ಪುನಃ ಮತ್ತೆ ಅಡ್ಮಿಟ್ ಮಾಡ್ರಿ, ಬಯಾಪ್ಸಿಗೂ ಕಳಿಸಿದ್ರಲ್ಲ, ಬಯಾಪ್ಸಿಗೂ ಕಳಿಸಿದ್ರು. ನಾನಂತೂ ಧನ್ ಅಂದ್ಬಿಡ್ತು, ಪಾಪ 10-12 ವರ್ಷ ಹುಡುಗಿ, ಇನ್ನು ಕ್ಯಾನ್ಸರ್ ಅಂತ, ಬೋನ್ ಕ್ಯಾನ್ಸರ್ ಅಂತ ಹೇಳಿಬಿಟ್ರೆ ಏನು ಮಾಡಲಿ ನಾನು? ನಿಮ್ಮ ಹತ್ರ ಹೇಳಲಿಲ್ಲ ನಾನು, ನನಗೆ ಭಯ ಆಗ್ಬಿಡ್ತು. ಬಯಾಪ್ಸಿಗೆ ಯಾಕೆ ಕಳಿಸಿದ್ರು ಇವರು? ಆಮೇಲೆ ಅದು ರಿಸಲ್ಟ್ ಬಂದದ್ದೋ ಬೇರೆ, ಒಂದು 3-4 ದಿವಸದ ಮೇಲೆ. ಮುಂದೆ 15 ದಿವಸ ನಾವು ಐ ಸಿ ಯುಗಳು ಮಲಗಿಸ್ಬೇಕಾಗ್ತದೆ. 15 ದಿವಸ ಅಲ್ಲ, ಇನ್ನೂ ಜಾಸ್ತಿನೇ. ದೀರ್ಘಕಾಲ ಐ ಸಿ ಯುಗಳಾಗಿ ಮಲಗಿಸಿದ್ರು, ಆಮೇಲೆ ಜನರಲ್ ವಾರ್ಡಿಗೆ ತಂದು, ಆಮೇಲೆ 2 ತಿಂಗಳ ಬ್ಯಾಂಡೇಜ್ ಹಾಕ್ಕೊಂಡು, ಆ ಬೋನೊಳಗೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್, ಮೊದಲ ಸಿಂಪ್ಟಮ್, ಆಮೇಲೆ ಡಯಾಗ್ನೋಸ್. ಕಾರಣ ನಮ್ಮ ಲೈಫ್ ಸ್ಟೈಲು ಹಂಗದ, ಯಾಕೋ ಮುಖ ಸಪ್ಪೆ ಆಗೋದಲ್ಲ, ಅದು ಲಕ್ಷಣ. ಆ ಲಕ್ಷಣ ಲಕ್ಷಣ ಆದಮೇಲೆ ಡಯಾಗ್ನೋಸ್. ಡಯಾಗ್ನೋಸಿಗೆ ದೊಡ್ಡ ಸ್ಕ್ಯಾನಿಂಗ್ ಇದೆ, ಅಂಥ ಸ್ಕ್ಯಾನಿಂಗ್ ಅಲ್ಲಿದೆ, ಅಂಥ ಸ್ಕ್ಯಾನಿಂಗ್ ಅಲ್ಲ. ನಿನ್ನೆ ರಾತ್ರಿ ಊಟ ಮಾಡ್ಬೇಕಾದ್ರೆ ಮುಖ ಹೆಂಗಿತ್ತು, ಅದಾದ ನಂತರ ಮಲಗು ಟೈಮ್ನ ಮುಖ ಹೆಂಗಿತ್ತು, ಆಮೇಲೆ ಎಚ್ಚರಾದ್ಮೇಲೆ ಮುಖ ಹೆಂಗಿತ್ತು, ನಾ ಆವಾಗ ನೋಡೀನಿ, ಆವಾಗ ನೋಡೀನಿ, ಇವಾಗ ನೋಡೀನಿ, ಈಗ ನೋಡ್ಲಿಕ್ಕತ್ತೀನಿ, ಓ ಹೆಂಗೆ ಹೆಂಗಿತ್ತು. ಇದು ಭಾರಿ ದೊಡ್ಡ ಸ್ಕ್ಯಾನಿಂಗ್ ರೀ, ಇದು ಯಾವ ಮಷಿನ್ಗೂ ಸಿಗೋದಿಲ್ಲ. ಇದೇ ವಿಶೇಷ ಭಗವಂತ ಕೊಟ್ಟಾನ, ಆ ಮಷಿನ್ ಮಾತ್ರ ಸಿಗುತ್ತದೆ. ಆ ಮಷಿನ್ನೊಳಗೆ ಗುರುತಿಸ್ಕೊಂಡು, ಓಹೋ ಇದೇ ಕಾರಣ, ಆಮೇಲೆ ಈಗೇನು ಮಾಡೋದು, ನೀವು ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ, ನೀವು ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ. ನೀವು ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಲಕ್ಷಣ ಸರಿ ಹೋಗ್ಬೋದು. ಒಂದು ಮೈಲ್ ಆಗಲಾಗ್ತದೆ ಸ್ಮೈಲ್. ಇಷ್ಟ ಇರೋದು ನೋಡಪ್ಪ. ಸೊ ಡಯಾಗ್ನೋಸ್ ಮಾಡಿರ್ತಾರೆ ಇವರಿಗೆ ಡಯಾಗ್ನೋಸ್, ಸಂಸಾರ ಬೀಜಸ್ಯ. ಆಮೇಲೆ ಆ ಕಾರಣವೂ ನಿವೃತ್ತವಾಗಬೇಕು. ಅಜ್ಞಾನ ಕಾರಣ, ಅಜ್ಞಾನ ನಿವೃತ್ತಿ ಅರ್ಥಂ ತದ್ವಿಪರೀತ ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ. ಯದ್ ವಿಪರೀತ ತದ್ವಿಪರೀತ, ಯದ್ ವಿಪರೀತ ಅಜ್ಞಾನ ವಿಪರೀತಂ, ಅಜ್ಞಾನಕ್ಕೆ ವಿರೋಧವಾದಂತಹ ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ. ಅಜ್ಞಾನಕ್ಕೆ ವಿರೋಧ ಯಾವುದು ಚೆನ್ನಾಗಿ ಗುರುತಿಸ್ರಿ. ಅಜ್ಞಾನಕ್ಕೆ ವಿರೋಧ ಕರ್ಮ ಅಲ್ಲ, ಅದು ಕಾಯಿಕವೇ ಇರಲಿ ಮಾನಸಿಕವೇ ಇರಲಿ ಯಾವುದೇ ಇರಲಿ, ಕರ್ಮವು ಅಜ್ಞಾನವನ್ನು ವಿರೋಧಿಸುವುದಿಲ್ಲ. ಜಪ ಇದು ವಾಚಿಕ ಕರ್ಮ, ಧ್ಯಾನ ಇದು ಮಾನಸಿಕ ಕರ್ಮ, ಪೂಜಾ ಆರಾಧನೆ ಅರ್ಚನೆ ಹೋಮ ಹವನ ದಾನ ಧರ್ಮ ಚೌಲ್ಟ್ರಿ ಎಲ್ಲ ಏನಿವು ಕರ್ಮ, ಭೌತಿಕ ಕರ್ಮ. ಇವು ಆವೂ ಕೂಡ ಅಜ್ಞಾನವನ್ನು ವಿರೋಧಿಸುವುದಿಲ್ಲ, ಬದಲು ಅಜ್ಞಾನವನ್ನು ಸಪೋರ್ಟ್ ಮಾಡ್ತವೆ, ಓಟ್ ಹಾಕ್ತವೆ. ಯಾರಿಗೆ ಓಟ್ ಹಾಕ್ತವೆ ಇವು? ಅಜ್ಞಾನಕ್ಕೆ ಜಯ ಅಂತವು. ಅಜ್ಞಾನಕ್ಕೆ ಜಯ ಜಯಕಾರ ಮಾಡ್ತಾವೆ ಇವು. ಎಷ್ಟೆಷ್ಟು ಹೋಮ ಮಾಡ್ತೀಯೋ, ಎಷ್ಟೆಷ್ಟು ಪೂಜೆ ಮಾಡ್ತೀಯೋ, ಎಷ್ಟೆಷ್ಟು ಆರಾಧನೆ ಮಾಡ್ತೀಯೋ, ಎಲ್ಲವೂ ಕೂಡ ಅಜ್ಞಾನಕ್ಕಿನ ಜಯ ಜಯಕಾರ. ಈ ಸ್ವಾಮಿ ಹಂಗಾರೆ ಅಜ್ಞಾನವನ್ನು ವಿರೋಧಿಸೋದು ಯಾವುದು? ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಂ. ಜೀವಾತ್ಮ ಬ್ರಹ್ಮಾತ್ಮರಲ್ಲಿಯ ಐಕ್ಯ ಜ್ಞಾನ. ಯಾಕೆ ಅಂತಂದರೆ ಈ ಜೀವ ಬ್ರಹ್ಮ ಐಕ್ಯದಲ್ಲಿ ಕ್ರಿಯಾಕಾರಕ ಫಲ ಅಧ್ಯಾರೋಪಣ ಲಕ್ಷಣ ಶೂನ್ಯಂ. ಅಲ್ಲಿ ಯಾವೂ ಇಲ್ಲ. ಕ್ರಿಯಾಕಾರಕ ಇತ್ಯಾದಿಗಳು ಯಾವೂ ಅಲ್ಲಿ ಇಲ್ಲ, ಶೂನ್ಯಂ. ಅತ್ಯಂತಿಕ ನಿಶ್ರೇಯಸ ಪ್ರಯೋಜನಂ, ನಿಶ್ಚಿತವಾದ ಶ್ರೇಯಸ್ಸೇ ಅದರ ಪ್ರಯೋಜನವಾಗಿದೆ. ಅದನ್ನು ಹೇಳಿಕೊಡಲಿಕ್ಕಾಗಿ ವಕ್ತವ್ಯಂ ಇತಿ, ಅದನ್ನು ಹೇಳಿಕೊಡಲಿಕ್ಕಾಗಿ ಉತ್ತರ ಗ್ರಂಥ ಆರಭ್ಯತೆ, ಈ ಮುಂದಿನ ಗ್ರಂಥವು ಆರಂಭವಾಗುತ್ತದೆ. ಏನು ಆ ಮುಂದಿನ ಗ್ರಂಥ? ಶ್ಲೋಕ ತಗೊಂಬಣತೆ ಏಎಂ, ಈಗ ತಗೊಂಬಣತೆ ಶ್ಲೋಕ, ಯಾಕಂದರೆ ಮುಂದಿನ ಗ್ರಂಥ ಆರಂಭವಾಗುತ್ತದೆ ಅಂತ ಹೇಳಿದ್ದಾರಲ್ವ, ತಪ್ಪೇನಿಲ್ಲ. ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೆ, ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ. ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವರಸ್ತೃತೀಯಃ. ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ, ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ. ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವರಸ್ತೃತೀಯಃ. ಹೀಗಾಗಿ ನಚಿಕೇತನು ಈ ಬ್ರಹ್ಮವಿದ್ಯೆಯನ್ನು, ಜೀವಾತ್ಮ ಪರಮಾತ್ಮ ಐಕ್ಯ ವಿದ್ಯೆಯನ್ನು, ಜೀವ ಬ್ರಹ್ಮ ಐಕ್ಯ ವಿದ್ಯೆಯನ್ನು ಕೇಳ್ಕೊಳ್ತಾನೆ. ಯಾಕರೆ ಮನುಷ್ಯರಿಗೆ, ಮನುಷ್ಯರಲ್ಲಿ ಈ ಪ್ರಕಾರವಾದ ಜಿಜ್ಞಾಸೆ ಇದೆ, ಅದು ಏನು ಅಂತ ಹೇಳಿಕೊಂಡು ಈ ಜ್ಞಾನವನ್ನು ಅವನು ಕೇಳ್ಕೊಳ್ತಾನೆ. ಯಮನು ಅವನಿಗೆ ಜ್ಞಾನವನ್ನು ಕೊಡುತ್ತಾನೆ. ಓಂ ಓಂ